ಹಾಕಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತ, ಒಂದು ವಾರದೊಳಗೆ ಭೂ ಪರಿಹಾರಕ್ಕೆ ದರ ನಿಗದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅವ್ಯವಹಾರ, ಲೋಪವೆಸಗಿರುವ ಅಧಿಕಾರಿಗಳ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಠಿಣ ಕ್ರಮದ ಎಚ್ಚರಿಕೆ. ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಶೀಘ್ರ ಭರ್ತಿಗೆ ಸರ್ಕಾರ ಚಿಂತನೆ. ಒಳಮೀಸಲಾತಿಯಿಂದ 59 ಜಾತಿಗಳಿಗೆ ಅನ್ಯಾಯ, ಗೊಂದಲ ಸರಿಪಡಿಸುವಂತೆ ಬಿಜೆಪಿ ಆಗ್ರಹ. ಭಾರತದಲ್ಲಿ ನಾಳೆ ಗೋಚರಿಸಲಿರುವ ಖಗ್ರಾಸ ಚಂದ್ರಗ್ರಹಣ, ನಭೋಮಂಡಲದ ಕೌತುಕಕ್ಕೆ ವಿಜ್ಞಾನಿಗಳಿಗೆ ಕಾತುರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಹಾಗೂ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಮತ್ತು ಆಕಾಶವಾಣಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹಾಗೂ 2025 ಕೃಷಿ ಮೇಳದ ಅಂಗವಾಗಿ ಆರಂಭವಾಗಿರುವ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಕಾರ್ಯಕ್ರಮ ಇದೇ ತಿಂಗಳ 3 ಬುಧವಾರ ಬೆಳಗ್ಗೆ 11 ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಲೆಸ್ಲಿ ಸಿ ಕೋಲ್ಮನ್ ಸಭಾಂಗಣದಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮ ಬಿಪಿ ಸುನೀತಾ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಶುರುವಾಯಿತು. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನಂಬಲಿ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ ನೀನಿಟ್ಟ ಕಾಯ. ಆ ನೀನಿಟ್ಟ ಕಾಯ, ನಿನ್ನ ಕೈಲಿ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ, ನೀಡದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಸ್ವಾಗತಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದವರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್. ಇದು ನಮ್ಮ ಹೊಸ ಕೃಷಿ ವಿಶ್ವವಿದ್ಯಾನಿಲಯ ಏನು ಹೊಸದಾಗಿ ಶುರುವಾಗಿದೆ, ಅದರ ಮೊದಲ ಕಾರ್ಯಕ್ರಮ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮೀಡಿಯಾ, ಬಹಳಷ್ಟು ಪ್ರಬಲವಾದಂಥ ಮೀಡಿಯಾ ರೇಡಿಯೋ, ಮೈಸೂರು ಆಕಾಶವಾಣಿ ಏನಿದೆ ಎಫ್ ಎಂ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ರೈತರಿಗೆ ಮಾಹಿತಿ ಕೊಡುವುದರ ಜೊತೆಗೆ ಅವರ ಒಂದು ಮನರಂಜನೆಯನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಹೊಂದಿಕೊಂಡಂಥ ರೈತರ ಸಮೂಹ ಬಹಳಷ್ಟು ಮಾಹಿತಿಯನ್ನು ಕೊಡುವಂಥ ಮಾಧ್ಯಮವಾಗಿ ಉಳ್ಕೊಂಡಿದೆ. ಅದರಲ್ಲೂ ಕೃಷಿಗೆ ಬಹಳ ಒತ್ತು ಕೊಟ್ಟು ಮಾಹಿತಿಯನ್ನು ಪ್ರತಿ ದಿನ ತಲುಪಿಸುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದಕ್ಕೆ ಆದಂಥ ವಿಶೇಷವಾದಂಥ ಶ್ರೋತೃಗಳು ಇದ್ದಾರೆ ನಮ್ಮಲ್ಲಿಗ. ಕೆಲವು ರೈತರುಗಳನ್ನ ನಾನು ಗುರುತಿಟ್ಟಿರುವಂಥವ್ರು ಇದ್ದಾರೆ. ಶಿವಪ್ರಸಾದ್ ಅವರಿದ್ದಾರೆ, ಶಿವಣ್ಣ ಅವರಿದ್ದಾರೆ, ಬಸವರಾಜ್ ಅವರಿದ್ದಾರೆ, ನಮ್ಮ ಶೆಟ್ರು ಇದ್ದಾರೆ, ಹಿರಿಯರು. ಅತ್ಯಂತ ಅತ್ಯಂತ ಆಸಕ್ತಿಯಿಂದ ಪ್ರತಿದಿನ ತಪ್ಪಿಸದೆ ಆಕಾಶವಾಣಿಯನ್ನು ಗಮನಿಸ್ಕೊಂಡು ತಮ್ಮ ಪ್ರತಿದಿನದ ಏನು ಕೃಷಿಯಲ್ಲಿ ಅಳವಡಿಸಿಕೊಂಡಿರುವಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ರೈತರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನ ರೂಪಿಸಲಿಕ್ಕೆ ಆಕಾಶವಾಣಿಯವರು ಕೂಡ ಅಷ್ಟೇ ಮುತುವರ್ಜಿಯಿಂದ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಇಲ್ಲಿ ಮರೀದೇ ಹೇಳಬೇಕಾದಂಥ ಹೆಸರು ನಮ್ಮ ಕೇಶವಮೂರ್ತಿಯವರು. ಕೇಶವಮೂರ್ತಿಯವರು ಅವರು ಎಷ್ಟು ಆಸಕ್ತಿ ಇದೆ ಇದರಲ್ಲಿ ಅಂದರೆ, ಅವರು ಕೃಷಿ ವಿದ್ಯಾರ್ಥಿನೇ, ವಿಜ್ಞಾನಿನೇ. ರೈತರನ್ನ ಅಷ್ಟು ಸ್ಫೂರ್ತಿದಾಯಕವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಳ್ಳುವಂಥ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಅವರಲ್ಲಿದೆ. ಅವ್ರಿಗೆ ಒತ್ತಾಸೆಯಾಗಿರುವಂಥ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ನನಗೆ ಗೊತ್ತಿರೋಂಥವ್ರು ಕೆಲವರು ಅಷ್ಟೇ. ಅವ್ರಲ್ಲಿ ನಾನು ಹೋದ ಸತಿಗೆ ನಮ್ಮಲ್ಲಿ ಉಮೇಶ್ ಅವರಿದ್ದರು, ಈಗ ಹೊಸದಾಗಿ ವಿಜಯಶಂಕರ್ ಅವರು ಕೂಡ ಬಂದಿದ್ದಾರೆ. ಸೊ ಇವರೆಲ್ಲ ಅಂದರೆ ಅದರಲ್ಲಿ ತೊಡಗಿಸ್ಕೊಂಡು ನಿಜವಾಗಿಯೂ ರೈತರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನ ಮಾಡುವಂಥವ್ರು. ಒಂದೆರಡು ಸಣ್ಣ ಉದಾಹರಣೆಗಳು ಅಂತ ಹೇಳಿದ್ರೆ, ನಮ್ಮಲ್ಲಿ ಭತ್ತದ ಬೆಳೆ ನಮ್ಮಲ್ಲಿ ಬಹಳ ಮುಖ್ಯವಾದದ್ದು. ಭತ್ತಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತಲುಪಿಸ್ಲಿಕ್ಕೆ ಪಚ್ಚೆ ಪೈರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಕಬ್ಬಿಗೆ ಸಂಬಂಧಪಟ್ಟಂಗೆ ಚಿನ್ನದ ಕೋಲು ಕಾರ್ಯಕ್ರಮವನ್ನು ಮಾಡಿದ್ರು. ಮತ್ತು ಅವಕಾಶ ಮತ್ತು ಅವಶ್ಯಕತೆ ಬಂದ ಹಾಗೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ರು. ಸಾವಯವ ಕೃಷಿ ಬಗ್ಗೆ ಬಹಳ ಒತ್ತು ಕೊಡಬೇಕು ಅಂತ ಬಂದಾಗ ಸಾವಯವ ಸಂಪದ ಅನ್ನೋ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಆ ಸಂದರ್ಭದಲ್ಲಿ ಮಾತುಕತೆ ಆಡುವಾಗ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ, ಅದರಲ್ಲೂ ವಿಸಿ ಫಾರಂಅಲ್ಲಿ ನಮ್ಮದು ಕೃಷಿ ಮೇಳ ಬಹಳ ಚೆನ್ನಾಗಿ ನಡೀತದೆ. ಕೃಷಿ ಮೇಳ ನಾವು ನವೆಂಬರ್ನಲ್ಲಿ ಸಾಮಾನ್ಯವಾಗಿ ಮಾಡ್ತೇವೆ. ಅದಕ್ಕೆ ಹೊಂದಿಕೆ ಆಗುವ ರೀತಿಗೆ ಆಯಾ ತಿಂಗಳಲ್ಲಿ ಅಥವಾ ಆಯಾ ಪಕ್ಷದಲ್ಲಿ 15 ದಿನಕ್ಕೊಂದ್ಸರ್ತಿ ಆದ್ರೂ ಸರಿನೆ ಏನೇನು ಕೃಷಿ ಕಾರ್ಯಕ್ರಮಗಳು ನಡೀತವೆ ರೈತರ ಜಮೀನಿನಲ್ಲಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ ಸರ್ ಅಂತ ಒಂದು ಪೀಠಿಕೆ ಹಾಕಿದ್ರು. ನಾಗೇನಹಳ್ಳಿನಲ್ಲಿ ಶುರುವಾದ ಚರ್ಚೆ ಅದು. ಸೊ ಅಂದ ಕೂಡ್ಲೇ ಸರ್ ಏನು ಹೆಸರಿಟ್ಟು ಶುರು ಮಾಡೋಣ ಅಂತ ಹೇಳಿ ಕೃಷಿ ದೀವಿಗೆ, ದೀವಿಗೆ ಅಂದರೆ ಬೆಳಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಶುರು ಮಾಡಿ ನೋಡಿ. ಆವತ್ತಿಗೆ ರಂಗಸಮುದ್ರದ ರಮೇಶ್ ಅವರು ನಮ್ಮ ಜೊತೆಗಿದ್ದರು. ಅದಕ್ಕೆ ಸೂಕ್ತವಾದಂಥ ಶೀರ್ಷಿಕೆ ಗೀತೆಯನ್ನು ಕೂಡ ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಬರೆದು ಅದಕ್ಕೆ ಒಂದು ಶುದ್ಧವಾದ ಸಂಗೀತದ ಬ್ಯಾಕ್ಗ್ರೌಂಡನ್ನು ಕೂಡ ಕೊಟ್ಟು, ಒಂದು ಉತ್ತಮವಾದ ಬ್ಯಾಕ್ಗ್ರೌಂಡನ್ನು ಕೊಟ್ಟು ಶುರು ಮಾಡಿದ್ರು. ನಾವು ಹೋದ ವರ್ಷ ಕೃಷಿ ದೀವಿಗೆಯನ್ನು ನಾವು ನಡೆಸಿದ್ವಿ. ಅದು ಕೃಷಿ ಮೇಳಕ್ಕೆ ಒತ್ತಾಸೆಯಾಗಿ, ಕೃಷಿ ಮೇಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ಬೆಳೆಗಳು, ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿನ ಕೊಟ್ಟರು. ಪ್ರತಿಯೊಂದು ಆಸ್ಪೆಕ್ಟ್ಸ್, ಒಂದು ಉಳುಮೆಯಿಂದ ಹಿಡಿದು ಕೊಯ್ಲೋತ್ತರ ಏನು ಕಾರ್ಯಕ್ರಮಗಳಿದೆ ಅಲ್ಲೆದ್ರ ಬಗ್ಗೆನೂ ಕೂಡ ಕಾರ್ಯಕ್ರಮಗಳನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟದ್ದು ರೈತರಿಗೆ ಬಹಳ ಹಿಡಿಸ್ತು. ಅದರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರು. ಅದಾದ ನಂತರ ದನಗಳಿಗೆ ಮೇವುಗಳ ಬಗ್ಗೆನೇ ಮಾಹಿತಿ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಮೇವು ಮೆಲುಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಅದನ್ನು ಮುಗಿಸಿದ್ದೇವೆ. ಅದನ್ನು ಈಗ ನಾವು ಅದನ್ನು ಸಮಾಪ್ತಿ ಮಾಡೋದಕ್ಕೆ ಒಂದು ಸಮಾರೋಪ ಸಮಾರಂಭವನ್ನು ಮಾಡಿ ಈ ವರ್ಷಕ್ಕೆ ಮತ್ತೆ ನಾವು ಕೃಷಿ ದೀವಿಯ ಕಾರ್ಯಕ್ರಮವನ್ನು ಆರಂಭ ಮಾಡಿ ಹೊಸ ಹೊಸ ವಿಷಯಗಳು, ಹೊಸ ಹೊಸ ವ್ಯಕ್ತಿಗಳು ಮಾಹಿತಿಗಳನ್ನ ಕೊಟ್ಟಾಗ ಏನಾಗುತ್ತೆ, ಒಬ್ಬರೇ ಮಾತಾಡಿದ್ರೆ ಅದು ಬಹಳ ಮೊನೊಟೋನಸ್ ಅಂದರೆ ಏಕತಾನತೆ ಬಂದ್ಬಿಡ್ತದೆ. ಅದಕ್ಕಾಗಿ ಹೊಸ ವ್ಯಕ್ತಿಗಳು, ಹೊಸ ಸ್ಪೀಕರ್ಸು, ಹೊಸ ಹೊಸ ವಿಷಯಗಳನ್ನ ಹಂಚಿಕೊಳ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವೀಗ ಏರ್ಪಾಡು ಮಾಡಿ ಮುಂದಿನ ವಾರದಿಂದ ಇದು ಬಿತ್ತರ ಆಗುತ್ತದೆ. ಇದುವರೆಗಾಗಿ ಇದ್ದಂಥ ಏನು ಕೇಳುಗರಿದ್ದರು ಅವರು ಈಗಲೂ ಇದ್ದಾರೆ, ಇನ್ನೂ ಮುಂದೆ ಅವರ ಒಂದು ಒಡನಾಟ ಇರ್ತದೆ. ಇನ್ನೂ ಹೆಚ್ಚೆಚ್ಚು ರೈತರು ಇದರಲ್ಲಿ ಭಾಗವಹಿಸಲಿ, ಅವರ ನೇರವಾದ ಪ್ರಶ್ನೆಗಳನ್ನ ಉತ್ತರ ಹೇಳಲಿಕ್ಕೆ ವಿಜ್ಞಾನಿಗಳು ನಾವು ರೆಡಿ ಇರ್ತೇವೆ. ವಿ ಸಿ ಫಾರಮ್ಮು ನೀವು ಕೇಳಿದಂಥ ಏನು ಕೃಷಿ ಸಂಬಂಧಿ ಮಾಹಿತಿಗಳನ್ನ ಕೊಡಲಿಕ್ಕೆ ನಾವು ಕೂಡ ರೆಡಿ ಇರ್ತೀವಿ. ನಿಮಗೆ ಪೂರಕವಾದ ಮಾಹಿತಿಯನ್ನು ಕೊಡಲಿಕ್ಕೆ ಆಕಾಶವಾಣಿ ಸಂಪೂರ್ಣವಾಗಿ ಅವರು ಕೂಡ ಇರ್ತಾರೆ. ನಿಮ್ಮ ಯಾವುದ್ಯಾವುದು ಪ್ರಶ್ನೆಗಳು ಬರ್ತವೆ ಅವುಗಳನ್ನ ಒಟ್ಟುಗೂಡಿಸಿ ಅದಕ್ಕೆ ಬೇಕಾದಂಥ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಆಕಾಶವಾಣಿಯವರು ಮಾಡಿದ್ರ ಜೊತೆಗೆ ಅವ್ರಿಗೆ ಜೊತೆಗೆ ನಾವು ಕೂಡ ನಿಂತ್ಕೊಂಡು ರೈತರ ಕೃಷಿಗೆ ಬೇಕಾದಂಥ ಎಲ್ಲ ವಿಷಯಗಳನ್ನು ನಮಗೆ ತಲುಪಿಸ್ಕೊಡ್ತೇವೆ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಎರಡು ಕಾರ್ಯಕ್ರಮ ಆಗ್ತಾ ಇದೆ, ಒಂದು ಸಮಾರೋಪ ಸಮಾರಂಭ, ಇನ್ನೊಂದು ಪ್ರಾರಂಭ ಆಗ್ತಾ ಇದೆ. ಈ ಒಂದು ಪ್ರಾರಂಭ ಪರಿವರ್ತನೆ ಇಂದ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ರೈತರು ಮತ್ತೆ ಮಕ್ಕಳು ಬಂದು ವ್ಯವಸಾಯ ಮಾಡಬೇಕು, ನೆಮ್ಮದಿಯ ಸುಖವಾದ ಜೀವನವನ್ನು ಸಾಗಿಸ್ಬೇಕು. ಹ್ಯಾಪಿನೆಸ್ ಅನ್ನೋದು, ಸುಖ ಅನ್ನೋದು ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ದುಡ್ಡಿಂದ ಬರಲ್ಲ, ಅದು ನಾವು ಮಾಡೋ ಕಾರ್ಯದಿಂದ ಬರ್ತದೆ. ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಇದು ನಿಟ್ಟಿನಲ್ಲಿ ಹೇಗೆ ಮಾಡ್ಬೋದು, ಯುವಕರನ್ನ ಮತ್ತೆ ನಾವು ಸೆಳೆಯೋ ಒಂದು ದೃಷ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಕಾರ್ಯಕ್ರಮಗಳನ್ನ ನಾವು ನವಂಬರ್ ನಂತರ ರೂಢಿಸ್ಕೊತ ಇದ್ದೀವಿ. ಮತ್ತು ಈ ಒಂದು ಆಕಾಶವಾಣಿ ಕಾರ್ಯಕ್ರಮದ ಅತಿ ಮುಖ್ಯವಾಗಿ ನಾನು ಅದನ್ನು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಈ ಬದಲಾವಣೆ ಜಗದ ನಿಯಮ, ಅದು ಎಲ್ಲರೂ ಗೊತ್ತಿದೆ. ಇದು ಬದಲಾವಣೆಯ ಸಮಯ, ಮೈಸೂರು ಪ್ರಾಂತ್ಯದ ರೈತ ಬಾಂಧವರಲ್ಲಿ ಬದಲಾವಣೆ ಸಮಯ. ನಮ್ಮ ರೈತ ಮಕ್ಕಳು ಇವತ್ತು ವ್ಯವಸಾಯದಲ್ಲಿ ಬರೀ ಯಾಕೆ ತೊಡಸ್ಕೋಬೇಕು ಅನ್ನೋದು ಅನ್ನೋದು ಬಂದಿದೆ, ಆದರೆ ಅದಕ್ಕೆ ಯಾಕೆ ತೊಡಸ್ಕೋಬೇಕು ಅಂತ ನಾನು ಅದ್ರಲ್ಲಿ ಹೇಳ್ತೀನಿ. ಅದರಿಂದ ಆಗುವಂಥ ಅನುಕೂಲಗಳೇನು ಅಂತ ಏನಾಗಿದೆ, ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕಾಗುತ್ತೆ. ನಮ್ಮಲ್ಲಿ ಜ್ಞಾನ ಇಲ್ಲದೆ ಹೋದರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ವ್ಯವಸಾಯ ಅಂದರೆ ನೀವೆಲ್ಲರೂ ಅಂದ್ಕೊಂಡಿದ್ದೀರಾ, ನಾವು ಮಕ್ಕಳೆಲ್ಲ ಸಹಾಯ ಅನ್ನೋದು ನಮ್ಮ ರೈತರ ಮನಸ್ಸಿನಲ್ಲಿ ಬಂದಿರೋ ಪದ. ಆದರೆ ಮನಸ್ಸಿಟ್ಟು ಸರಿಯಾದ ಸಮಯದಲ್ಲಿ ನಾವು ಬೆಳೆ ಬೆಳೆದ್ರೆ, ಬೆಳೆಗಳ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತವಾಗಿ ವ್ಯವಸಾಯ ಮಾಡಿ. ಈಗ ಮೇವಿನ ಬೆಳೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಅದಕ್ಕೆ ಸರಿಯಾಗಿ ಮಾಹಿತಿ ತೊಗೊಂಡು ಮಾಡಬೇಕಾಗುತ್ತೆ. ಈಗ ಏನಾಗುತ್ತೆ, ಮೇವಿನ ಬೆಳೆ ನಮಗೆ ಹಸಿರು ಮೇವು ಸಿಗುತ್ತೆ, ಬೇಸಿಗೆನಲ್ಲಿ ಒಂದು 3 ತಿಂಗಳು ಮೇವು ಸಿಗಲ್ಲ. ಆದರೆ ಮೇವಿನ ಸಂಸ್ಕರಣೆ ಮಾಡಿಕೊಂಡು ಹಸಿರನ್ನು ನಾವು ಸೈಲೇಜ್ ಅಂತ ಹೇಳ್ತೀವಿ. ಅದು ಎಷ್ಟು ಜನ ನಾವು ಮಾಡೋಕ್ಕೆ ಸಾಧ್ಯ ಇದೆ, ಅದು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಆ ಒಂದು ಸಂಸ್ಕರಣೆ ಮಾಡೋದ್ರಿಂದ ನಿಮ್ದು ಹಾಲಿನ ಉತ್ಪಾದನೆ ಇರ್ಬೋದು ಅಥವಾ ದನಕರುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಹಸಿರು ಮೇವು ಕೊಡೋದ್ರಿಂದ, ಸೈಲೇಜ್ ಮಾಡ್ಕೊಂಡು ಮಾಡೋದ್ರಿಂದ ಅವು ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ದೊರಕುತ್ತೆ. ಇದನ್ನು ನಾವು ಮಾಡೋಕ್ಕಾಗಲಿಲ್ಲ ನಮ್ಮಲ್ಲಿ, ಯಾಕಂದರೆ ಮಂಡ್ಯ ಜಿಲ್ಲೆ ನೀರು ಚೆನ್ನಾಗಿದೆ, ಹರಿಸ್ಕೊಂಡು ಹೆಂಗೋ ಬೆಳಿತೀವಿ ಅನ್ನೋ ದೃಷ್ಟಿಯಲ್ಲಿ ಅದೇನು ಅಷ್ಟು ಅವಶ್ಯಕತೆ ಬರಲಿಲ್ಲ. ಬಟ್ ಅದು ಅವಶ್ಯಕತೆ ಇದೆ. ಆ 3 ತಿಂಗಳಲ್ಲಿ ಹಸಿರು ಮೇವು ಕೊಡುವಂಥದ್ದು, ಹಸಿರು ಮೇವು ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಬೇಕಾದಂಥ ಸರಿಯಾದ ವಾತಾವರಣ ಬೇಕಾಗುತ್ತೆ, ಬೇಕಾದಂಥ ಸೂಕ್ಷ್ಮ ಜೀವಿಗಳು ಬೇಕಾಗುತ್ತೆ. ಈಗ ಸೂಕ್ಷ್ಮ ಜೀವಿಗಳನ್ನ ನಾವು ಅದನ್ನು ಡೆವಲಪ್ ಮಾಡಿ ಇರೋವಂಥದ್ದನ್ನು ನಮ್ಮಲ್ಲಿ ಮಾಡಿದ್ದೀವಿ. ಆ್ಯಕ್ಚುಲಿ ಅದನ್ನು ಹಸಿರು ಮೇವನ್ನು ತಯಾರಿಸುವಾಗ ಅದನ್ನು ಉಪಯೋಗಿಸ್ಕೊಂಡ್ರೆ ನೀವು ಹೆಚ್ಚು ಒತ್ತುಗಳು. ಇವತ್ತು ಏನಾಗಿದೆ, ಆ ಸೂಕ್ಷ್ಮ ಜೀವಿನ ಬೆಂಗಳೂರು ಸುತ್ತಮುತ್ತ ಇರುವಂಥ ಕುರಿ ಮತ್ತು ಆ ಜರ್ಮನಿಂದ ತರಿಸಿ ಮಾಡ್ತಾಯಿದ್ರು. ಬಟ್ ಅದೇ ಒಂದು ಸಂಶೋಧನೆ ಮಾಡಿ ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ, ಈಗ ಅದು ನಮ್ಮಲ್ಲೇ ದೊಡ್ಕೋತೆ. ಅದನ್ನು ಅದೇ ಈ ಉದಾಹರಣೆಗೆ ನಾವೇ ತೊಗೊಳ್ಳಿ, ಉದಾಹರಣೆಗೆ ಒಂದು ಹಾಲು ತೊಗೊಳ್ಳಿ, ಹಾಲನ್ನ ನಾವು ಎಪ್ಪಾಕಲಿಲ್ಲ, ಹಂಗೆ ಬಿಟ್ಟು ಅಂತ ಇಟ್ಕೊಳ್ಳಿ, ಮೊಸರು ಆಗಲ್ಲ, ಅದು ಒಡೆದೋಗುತ್ತೆ, ಕೆಟ್ಟೋಗಿ. ಆದರೆ ಎಪ್ಪಾಕಿದ್ರೆ ನಮ್ಗೆ ಒಳ್ಳೆ ಮೊಸರು ಸಿಗುತ್ತೆ. ಅದೇ ಥರ ಈ ಹಸಿರು ಮೇವಿಗೆ ಸರಿಯಾದಂಥ ಇನಾಕುಲಮ್ ಮತ್ತು ಸೂಕ್ಷ್ಮ ಜೀವಿಗಳನ್ನ ಕೊಡೋದ್ರಿಂದ ಉತ್ತಮವಾದ ಮೇವು ಮಾಡ್ಬೋದು ಮತ್ತು ಇಳುವರಿ ತಡೆಯೋದಕ್ಕೆ ಅನುಕೂಲ ಆಗ್ತದೆ. ಮೇವು ಮೆಲುಕು ಇದು ಯಶಸ್ವಿಯಾಗಿದೆ. ಎರಡನೇ ಕಾರ್ಯಕ್ರಮ ಭಾಳ ಮುಖ್ಯವಾಗಿ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ನಿಮ್ಮ ಸಲಹೆಗಳನ್ನ ತಗೊಂಡು ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದೆ. ಈ ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ತಾ ಇರೋದು ಮಂಡ್ಯ ಮೈಸೂರು ಪ್ರಾಂತ್ಯದ ಎಲ್ಲ ಜನಗಳಿಗೆ ಅನುಕೂಲ ಆಗಬೇಕು. ಈಗಾಗಲೇ ನಾವು ಸಾಕಷ್ಟು ಅದ್ರ ಬಗ್ಗೆ ಒಂದು ಏನು ಮಾಡ್ಬೋದು ಅದ್ರ ಬಗ್ಗೆ ಒಂದು ಕನಸನ್ನು ಕಟ್ಟಬೋದು ಮತ್ತು ಯಾವ ರೀತಿ ರೂಪುರೇಷೆಗಳನ್ನ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಇದೆ. ಅಲ್ಲಿ ಮುಖ್ಯವಾಗಿ ಕಂಡುಬಂದಂಥ ನ್ಯೂನತೆಗಳು ಅಂದರೆ ನಾವು ಕೇವಲ 1 ಅಥವಾ 2 ಬೆಳೆಗೆ ಹೊಂದ್ಕೊಂಡ್ಬಿಟ್ಟಿರೋದು. ಕಬ್ಬು ಬಿಟ್ಟರೆ ಬೇರೆ ಬೆಳೆಯಲ್ಲ, ಭತ್ತ ಬಿಟ್ಟರೆ ಬೆಳೆ ಬೆಳೆಯಲ್ಲ. ಹಾಗಾಗಿ ಬೆಳೆಗಳ ಬದಲಾವಣೆಗಳಾಗಬೇಕು. ಮತ್ತು ಇನ್ನು ಎರಡನೇದು ಭಾಳ ಮುಖ್ಯ ಅಂದರೆ ಮಾರುಕಟ್ಟೆ ಮಾಡೋದ್ರಲ್ಲಿ ನಾವು ಎಡವಿದ್ದೀವಿ. ಕೃಷಿ ಒಂದು ವ್ಯಾಪಾರ ಆಗಬೇಕು, ಒಂದು ಇಂಡಸ್ಟ್ರಿ ಆಗಬೇಕು. ಈಗ ಕೃಷಿನಲ್ಲಿ ಒಂದು ಕೈಗಾರಿಕೆ ಮತ್ತು ವ್ಯಾಪಾರ ಮನೋಭಾವ ಬಂದಾಗ ಅತಿ ಹೆಚ್ಚು ಲಾಭದಾಯಕ ಆಗೋಕ್ಕೆ ಸಾಧ್ಯ. ಇದಕ್ಕೆ ಅನೇಕ ಉದಾಹರಣೆಗಳು, ನಾನು ನೋಡಿದಂಥ ಅನೇಕ ಉದಾಹರಣೆಗಳು. ಈಗ ಕೋವಿಡ್ ಸಮಯದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯಾಗಿದ್ವಿ ಬೆಂಗಳೂರಿನಲ್ಲಿ. ಅವಾಗ ದ್ರಾಕ್ಷಿ ಬೆಳೆಗಾರರು ಕೋವಿಡ್ನಲ್ಲಿ ಎಲ್ಲಿ ಕಳಿಸೋದು ಅನ್ನೋದು, ಅದು ಎಕ್ಸ್ಪೋರ್ಟ್ ಕೊಡಲಿಕ್ಕೆ ರೆಡ್ ಕಲರ್ ಇದೆ ನೋಡಿದ್ಯಾ, ರೋಸ್ ಕಲರ್ ಅಂತ ಹೇಳ್ತಾರೆ, ದ್ರಾಕ್ಷಿ ಬೆಳೆದ್ರು ಎಲ್ಲಿ ಮಾರಾಟ ಮಾಡೋದನ್ನು ಗೊತ್ತಾಗಲಿಲ್ಲ. ಸರಿ, ಅವ್ರು ಯಾರೋ ಒಂದು ಅಷ್ಟು ಜನ ಬಂದು ಅಪ್ರೋಚ್ ಮಾಡಿದ್ರು. ವ್ಯವಸಾಯದ ಉತ್ಪನ್ನಗಳನ್ನ ಸಾಗಾಣಿಕೆ ಮಾಡೋಕ್ಕೆ ಸರ್ಕಾರದಿಂದ ಅನುಮತಿ ಇತ್ತು. ನಾವೇನು ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ ರೈತರಿಗೆ, ನೀವು ಅಲ್ಲೇ ಅರೆಸ್ಟ್ ಮಾಡಿ ಮತ್ತು ಕೈಗೆಲ್ಲ ಗ್ಲೌಸ್ ಹಾಕ್ಕೊಳ್ಳಿ, ಮಾಸ್ಕ್ ಹಾಕ್ಕೊಳ್ಳಿ, ಹಣ್ಣನ್ನು 2 ಕೆ ಜಿ ಒಂದು ಕವರ್ಗೆ ಹಾಕ್ಕೊಳ್ಳಿ, ತೊಗೊಬನ್ನಿ ಅಂತೇಳಿ ಬೆಂಗಳೂರಿನ ವಿವಿಧ ವಿಭಾಗಕ್ಕೆ, ಯಲಹಂಕ ವಿಭಾಗ, ರಾಜನಗರಕ್ಕೆ ನೇರವಾಗಿ ಮಾರುಕಟ್ಟೆ ಮಾಡಿಸ್ಕೊಟ್ವಿ. ಹಾಗಾಗಿ ಆ ರೈತರು ಇವತ್ತು ಮಾರುಕಟ್ಟೆ ಮಾಡ್ತಾರೆ, ಈಗ ಅಪಾಯಿಂಟ್ಮೆಂಟ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ವಿ, ನೇರವಾಗಿ ಮಾರುಕಟ್ಟೆ ಮಾಡ್ತಾರೆ. ಇವಾಗ ರೈತ ಬೆಳೆದಂಥದ್ದು ಈಗ ಅವರು ಓಪನ್ ಮಾರ್ಕೆಟಲ್ಲಿ ಮಾಡೋದು 40 ರೂಪಾಯಿ ಕೆ ಜಿ ಬರೋದನ್ನ ಇವ್ರು ನೇರವಾಗಿ 60 ರೂಪಾಯಿ ಆಯ್ತು. ಅದೇ ದ್ರಾಕ್ಷಿನ ಬಳಕೆದಾರ ತೊಗೊಂಡ್ರೆ 80 ರೂಪಾಯಿ. ಹಾಗಾಗಿ ಈ ಅಪಾಯಿಂಟ್ಮೆಂಟ್ ಫಸ್ಟೇ ಕೇಳ್ತಾರೆ, ಯಾವತ್ತು ಬರ್ತೀರಾ ನೀವು ಅಂತ. ಅವ್ರು ಬಂದು 2 ಗಂಟೆಯಲ್ಲಿ ಅವ್ರು ಮಾರಾಟ ಆಗುತ್ತೆ, ಒಂದು 3-4 ಟನ್ ನಾಲ್ಕು ಟನ್ನು ಮನೆಗೆ ವಾಪಸ್ಸು. ಸೊ ಈ ಒಂದು ಮಾರುಕಟ್ಟೆ ವ್ಯವಸ್ಥೆನ ರೈತರು ಮಾಡ್ಕೋಬೇಕು. ಅದಾದಾಗ ಮಾತ್ರ ರೈತರು ನೇರವಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ, ಯುವಕರು ಈ ರೀತಿ ಕ್ರೋಢೀಕರಿಸಬೇಕು ಅಂತೇಳಿ ನಾವು ಹೋಬಳಿ ಲೆವೆಲಲ್ಲಿ ಅಥವಾ ತಾಲೂಕ್ ಲೆವೆಲಲ್ಲಿ ಒಂದು ಅಥವಾ ಎರಡು ಗ್ರಾಮಗಳನ್ನ ತಗೊಂಡು ಈ ರೀತಿ ಒಂದು ಇನೋವೇಷನ್ ಮಾಡಿ ಅವರಲ್ಲಿ ಮಾರುಕಟ್ಟೆ ವ್ಯವಸ್ಥೆಗೆ ರೈತರು ಹೋಗಬೇಕು, ಪ್ರೊಸೆಸಿಂಗ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು, ಗುಣಮಟ್ಟದನ್ನು ಕಾಪಾಡಬೇಕು. ಇದು ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ವಿ. ಅದೇ ರೀತಿ ಈಗೇನಾಗಿದೆ, ನಾವು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ. ಭಾಳ ಬೆಲೆ ಇದೆ, ಈಗ 600 ರೂಪಾಯಿ ಇದೆ ದ್ರಾಕ್ ಅಕ್ಕಿ, ನಿಮ್ಗೆ ಗೊತ್ತಿದೆ 600 ರೂಪಾಯಿ ಚೈನಾ ಜಪಾನಲ್ಲಿ ಅಕ್ಕಿ ಬರುತ್ತೆ, ಒಂದು ಕೆ ಜಿ ಅಕ್ಕಿ 600 ರೂಪಾಯಿ ಇದೆ. ಬಟ್ ನಾವು ಗುಣಮಟ್ಟದಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ. ಅದಕ್ಕೋಸ್ಕರ ಈ ಕೃಷಿನಲ್ಲೇ ಪದವಿ ಪಡೆದಂಥ ಒಂದು 40 ಜನ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ತರಬೇತಿ ಕೊಟ್ಟು 1 ವರ್ಷ ಇಲ್ಲಿ ಮಾಡಿ ಇನ್ನೂ 1 ವರ್ಷ ಜಪಾನ್ನಲ್ಲಿ ಅಥವಾ ಅವ್ರು ಯಾವ ದೇಶ ಇಷ್ಟಪಡ್ತಾರೆ, ಅವ್ರು ಯಾವುದು ಬೆಳೆ ಇಷ್ಟಪಡ್ತಾರೆ ಅದ್ರ ಮೇಲೆ ಜಪಾನ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಒಂದು ಕೊಲಾಬ್ರೇಷನ್ ಮಾಡ್ತಾ ಇದ್ದೀವಿ. ಅವ್ರು ಅಲ್ಲಿ ನೇರವಾಗಿ ಮಾರ್ಕೆಟೆ ಮಾಡಬೇಕು, ಅವ್ರು ಜಾಬ್ ಹುಡುಕ್ಬಾರ್ದು. ಈ ಶುಡ್ ಬಿ ಜಾಬ್ ಕ್ರಿಯೇಟ್, ಒಂದು 1000 ಜನಕ್ಕೆ 100 ಜನಕ್ಕೆ ಕೆಲಸ ಕೊಡೋಂಗೆ ಆಗಬೇಕು ಅನ್ನೋ ಒಂದು ಎಕ್ಸ್ಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಎಲ್ಲ ಒಂದು ವಿಷನ್ ಇಟ್ಕೊಂಡು ಈ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಸಹಕಾರ ಬೇಕು, ಯಾಕಂದರೆ ಏನೇ ನಮ್ಮ ವಿಷನ್ ಪ್ರಚಾರ ಆಗಬೇಕಂದ್ರೆ ಆಕಾಶವಾಣಿಯವ್ರು ಬೇಕು, ಮತ್ತು ತಮ್ಮ ಮುಖ್ಯವಾಗಿ ರೈತ ಬಾಂಧವರು ಬೇಕು, ಮತ್ತು ಈ ಕಾರ್ಯಕ್ರಮ ಹೆಚ್ಚು ಯಶಸ್ವಿ ಆಗಲಿ. ಕೃಷಿ ದೀವಿಗೆ ಅಂದರೆ ದೀಪ, ಮತ್ತು ನಾವು ಒಂದು ದೀವಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಆ ದೀಪ ಹೆಚ್ಚು ಬೆಳಕು ಬರಲಿ. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಉಪಸ್ಥಿತರಿದ್ದ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ್ ತಮ್ಮ ಅತಿಥಿ ಭಾಷಣದಲ್ಲಿ, ಆಕಾಶವಾಣಿ ಮತ್ತು ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯಗಳು ಯಾವಾಗಲೂ ಒಂದು ರೀತಿಯಲ್ಲಿ ಅಣ್ಣ ತಮ್ಮಂದರಿದ್ದಾಗೆ, ಅವರಿಬ್ಬರೂ ಒಂದೇ ಭೂಮಿಯ ಮೇಲೆ ಕೃಷಿ ಮಾಡ್ತಾ ಇರೋ ಥರ ಲೆಕ್ಕ. ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ತಂತ್ರಜ್ಞರು ಆಕಾಶವಾಣಿಯ ಮೂಲಕ ನಮ್ಮ ರೈತ ಸಮುದಾಯಕ್ಕೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಆ ಮಾಹಿತಿಯ ಮೂಲಕ ರೈತರು ಪ್ರಯೋಗಗಳನ್ನು ಮಾಡಿ ಒಳ್ಳೆಯ ಇಳುವರಿಯನ್ನು ಪಡೆಯಬೇಕು ಅನ್ನೋದು ಇಬ್ಬರ ಉದ್ದೇಶನೂ. ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯ ಆಗಲಿ ಆಕಾಶವಾಣಿ ಆಗಲಿ ಇಬ್ಬರಿಗೂ ಇರೋದು ಒಂದೇ ಧ್ಯೇಯ ಉದ್ದೇಶ, ನಮ್ಮ ರೈತ ಬಾಂಧವರು ಒಳ್ಳೆಯ ಇಳುವರಿಯನ್ನು ಪಡೀಲಿ, ಆಹಾರ ಭದ್ರತೆ, ನಮ್ಮ ಅಧಿಕಾರಿಗಳು ಹೇಳಿದ ಹಾಗೇ ಆಹಾರ ಭದ್ರತೆ ಅನ್ನೋದು ಅದನ್ನು ಗಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇಬ್ಬರೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಶಿವಕುಮಾರ್ ಮತ್ತು ಹರಣಿ ಅವ್ರು ಇಬ್ಬರೂ ಒಂದು ಮಾತು ಹೇಳಿದ್ರು, ಸಂಶೋಧನೆ ಮತ್ತು ತಂತ್ರಜ್ಞಾನವನ್ನು ನಾವು ಹೆಚ್ಚು ಹೆಚ್ಚಾಗಿ ಬಳಸಿಕೊಂಡು ಅದರ ಮೂಲಕ ನಾವು ಒಳ್ಳೆಯ ಬೆಳೆ ತಳಿಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದು. ನಮ್ಮ ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಎಲ್ಲೋ ಒಂದು ಕಡೆ ಹೇಳಿದ್ದ ನೆನಪು, ಯಾವ ಸಂಶೋಧನೆ ಅಥವಾ ತಂತ್ರಜ್ಞಾನಗಳನ್ನು ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ ತಲುಪಿಸಿ ಅದರ ಉಪಯೋಗವನ್ನು ಬಳಸ್ಕೊಳ್ಳೋ ಹಾಗೆ ನಾವು ಮಾಡ್ತೀವೋ ಅದು ಒಳ್ಳೆಯ ಸಂಶೋಧನೆ. ಯಾವುದೇ ದೊಡ್ಡ ದೊಡ್ಡ ಸಂಶೋಧನಾ ಕೇಂದ್ರಗಳು ಇರಬಹುದು, ಆದರೆ ಅವು ಮಾಡದೇ ಇದ್ದರೆ ಯಾವುದೋ ಒಂದು ಲ್ಯಾಬಿಗೆ ಸೀಮಿತವಾದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತನ್ನುವಂಥದ್ದು. ಅದಕ್ಕೆ ಅವರು ಈ ಗೂಗಲ್ನ ಒಂದು ಎಕ್ಸಾಂಪಲ್ ಕೊಟ್ಟರು. ಗೂಗಲ್ ಮ್ಯಾಪನ್ನು ಈಗ ಬಹುಶಃ ಬಳಸದೇ ಇರೋರಿಲ್ಲ, ಮತ್ತು ಆ ಮ್ಯಾಪ್ನ ಮೂಲಕ ಬೇಕಾದಷ್ಟು ಆ್ಯಪ್ಗಳಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದು ಡೆಲಿವರಿಗಳಿರಬಹುದು, ಇ ಕಾಮರ್ಸ್ ಇರ್ಬೋದು, ಎಷ್ಟೊಂದು ಎಲ್ಲನೂ ಈ ಒಂದು ಮ್ಯಾಪಿನ ಆಧಾರದ ಮೇಲೆ ಬೆಳ್ಕೊಂಡು ಬಂದುಬಿಟ್ಟಿದೆ. ಇದರಿಂದ 100,000,000 ಜನ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಈ ಪ್ರಯೋಗಗಳು ಏನಾಗತ್ವೆ, ಆ ಪ್ರಯೋಗಗಳು ಆ ಕಟ್ಟ ಕಡೆಯವನಿಗೆ ತಲುಪಿದ್ರೆ ಮಾತ್ರ ಅದು ಪ್ರಯೋಜನಕ್ಕೆ ಬರುತ್ತೆ ಅನ್ನುವಂಥದ್ದು. ಆ ದಿಕ್ಕಿನಲ್ಲಿ ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಇಬ್ಬರೂ ಸೇರಿ ಮಾಡುವ ಪ್ರಯೋಗಗಳು ಬಿತ್ತರವಾಗುತ್ತೆ. ಅದು ನಿಮ್ಗಳಿಗೆ ತಲುಪಬೇಕು ಅಂದರೆ ನಿಮಗೆ ತಲುಪಬೇಕು ಅಂತಂದರೆ ನೀವು ಕೇಳಬೇಕು ಅಲ್ಲಿ ತುಂಬ. ಯಾಕೆಂದರೆ ಇವರೆಲ್ಲ ಬಹಳ ವಿಜ್ಞಾನಿಗಳು, ಪ್ರೊಫೆಸರ್ಸು, ಅಧಿಕಾರಿಗಳು ಬಹಳ ಬ್ಯುಸಿ ಇರ್ತಾರೆ. ಅಂಥವ್ರು ಒಬ್ಬೊಬ್ರಿಗೂ ಅವರು ಉತ್ತರ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ನಾವು ಈ ಕಾರ್ಯಕ್ರಮಗಳ ಮೂಲಕ ನಾವು ಮಾಡಿದಾಗ ನೀವುಗಳದನ್ನು ಕೇಳಿ ಮತ್ತೆ ಅವುಗಳಲ್ಲಿ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ, ಸಮಸ್ಯೆಗಳಿದ್ದರೆ ಅವುಗಳನ್ನು ನೀವು ಪಡ್ಕೊಂಡ್ರೆ ಮತ್ತೆ ನಮ್ಮ ಕೇಶವಮೂರ್ತಿಯವರನ್ಕ ಯಾವಾಗಲೂ ನಿಮ್ಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನು ಬಳಸ್ಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ. ಆಮೇಲೆ ನಮ್ಮ ಆಕಾಶವಾಣಿನಲ್ಲಿ ಇರೋದು ಎರಡು ಬಲವಾದ ವಿಭಾಗಗಳು ಅಂದರೆ ಒಂದು ಸಂಗೀತದ್ದು, ಇನ್ನೊಂದು ಕೃಷಿದು. ಸಂಗೀತ ಒಂದು ರೀತಿಯಲ್ಲಿ ಮನರಂಜನೆ, ಅದು ಜಾನಪದ ಸಂಗೀತ. ಬಹುಶಃ ಜಾನಪದ ಸಂಗೀತವನ್ನು ಇಷ್ಟು ಗಟ್ಟಿಯಾಗಿ ಉಳಿಸ್ಕೊಂಡು ಬರ್ತಾ ಇರೋದು ಆಕಾಶವಾಣಿ ಮಾತ್ರ. ಸೊ ಹಾಗಾಗಿ ಶಾಸ್ತ್ರೀಯ ಸಂಗೀತ ಇರ್ಬೋದು, ಜಾನಪದ ಸಂಗೀತ ಇರ್ಬೋದು, ಮತ್ತು ಕೃಷಿ ಸತತವಾಗಿ ಯಾವಾಗಲೂ ರೈತ ಪರವಾಗಿ ಕೆಲಸ ಮಾಡ್ತಾ ಇರೋವಂಥದ್ದು ಕೃಷಿ ವಿಭಾಗ. ಹಾಗಾಗಿ ನೀವುಗಳು ಬಳಸ್ಕೊಳ್ಬೇಕು. ಹಿಮಾಲಯ ಎಷ್ಟು ದೊಡ್ಡದಿದೆ ಅಂತ ನಾವು ಕಲ್ಪನೆ ಮಾಡಿಕೊಳ್ಳಬಹುದು, ಹಿಂಗಿದೆ ಹಿಂಗಿದೆ ಅಂತ. ಅದ್ರ ಮುಂದೆ ಹೋಗಿ ನಿಂತಾಗ್ಲೂ ಅದು ಎಷ್ಟು ದೊಡ್ಡದು ಅಂತ ನಮಗೆ ಗೊತ್ತಾಗಲ್ಲ, ಆದರೆ ನಾವು ಎಷ್ಟು ಚಿಕ್ಕವರು ಅನ್ನೋದು ಗೊತ್ತಾಗತ್ತೆ. ಅದ್ರ ಮುಂದೆ ನಾವು ನಿಂತಾಗ ನಾವು ಎಷ್ಟು ಚಿಕ್ಕವರು ಅಂತ ಅನ್ನೋದು ಗೊತ್ತಾಗುತ್ತೆ. ಹಾಗೆ ನಾವು ಏನೋ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ತೋರಿದ್ದು ಮತ್ತು ನಮ್ಮ ಹಿರಿಯರು ನಮ್ಮ ಪೂರ್ವಜರು ನಡೆಸ್ಕೊಂಡು ಬಂದಿರೋದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಷ್ಟೇ ಅಂತಲೂ ನಾವು ಕೆಲವು ಸತಿ ಅಂದ್ಕೊಂಡು ಬಿಟ್ಟಿರ್ತೀವಿ. ಆಮೇಲೆ ಇದು ಒಂಥರ ಟೆಸ್ಟೆಡ್ ಆ್ಯಂಡ್ ಪ್ರೂವ್ಡ್ ಅಂತೀವಲ್ಲ, ಹಾಗೆ ಆಗೋಗಿದೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾವು ಈ ರೀತಿಯ ಸಂಸ್ಥೆಗಳು, ಸಂಘಗಳು, ಆಕಾಶವಾಣಿನೇ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಇವಳ ಜೊತೆಗೆ ನಾವು ಸೇರಿದಾಗ ಅಯ್ಯೋ ನಾವು ಇನ್ನೂ ಎಷ್ಟೊಂದು ತಿಳ್ಕೊಳ್ಳೋದಿದೆ, ಇದನ್ನು ನಾವು ತಿಳ್ಕೊಂಡ್ರೆ ನಮ್ಗೆ ಇನ್ನಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗೋದು. ಸೊ ಹಾಗಾಗಿ ಈಗ ನಾವು ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆನೂ ಹೇಳ್ತಿದ್ರು ರೇಡಿಯೋ ಕೇಳೋರು ಕಮ್ಮಿ ಆಗಿದ್ದಾರೆ ಅಂತ. ಅವಾಗ ಕೇಶವಮೂರ್ತಿ ಹೇಳ್ತಾ ಇದ್ರು ಯಾರ್ಯಾರಿಗೆ ಏನೇನು ಇಚ್ಛೆ ಇರುತ್ತೋ ಅದನ್ನು ಮಾಡ್ತಾರೆ ಅಂತ. ಹಾಗಾಗಿ ನಮಗೇನು ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಒಳಿತಿಗೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ನಮಗೆ ಇದರಿಂದ ಅನುಕೂಲ ಆಗ್ತಿದೆ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನಮ್ಮ ಒಂದೇ ಒಂದು ಕಳಕಳಿಯ ಮನವಿ ಏನಂತಂದರೆ, ಈಗ ಇಲ್ಲಿ ಕಾರ್ಯಕ್ರಮದಲ್ಲೂ ಹೇಳಿದ ಹಾಗೇ ಹಿರಿಯರು ಬರ್ತಾರೆ, ಕಿರಿಯರೂ ಒಂದಷ್ಟು ಬರಬೇಕು, ಆ ಕಿರಿಯರಿಗೂ ಅದು ಸೇರಬೇಕು. ಸೇರಿದಾಗ ಅವಾಗ ಇನ್ನಷ್ಟು ಈ ಕಾರ್ಯಕ್ರಮದ ಯಶಸ್ಸಾಗಿದೆ, ಯಾಕೆಂದರೆ ಸಾಕಷ್ಟು ಎಫರ್ಟ್ ಇರುತ್ತೆ ಇದರ ಹಿಂಭಾಗದಲ್ಲಿ, ಆ ಎಫರ್ಟು ಫೈನಲ್ ಆಗಿ ನಿಮಗೆ ತಲುಪಲಿ ಅನ್ನೋದೇ ಇರುತ್ತೆ. ಈಗ ಎಷ್ಟೋ ಸತಿ ನನಗೆ ಬೆಂಗಳೂರಿನವನೇ, ನಾನು ಮೈಸೂರಿಗೆ ಈಗ ಒಂದು ವರ್ಷ ಆಯಿತು ನಾನು ವರ್ಗ ಆಗಿ, ಕ್ಯಾಬ್ಗಳಲ್ಲಿ ಓಡಾಡುವಾಗ ಹೇಳ್ತಾರೆ ಇಲ್ಲಿಯ ಮೈಸೂರು ಮಂಡ್ಯ ಸುತ್ತಮುತ್ತಲಿನ ರೈತ ಮಕ್ಕಳವರು ಟ್ಯಾಕ್ಸಿಗಳು ಓಡಿಸ್ತಾ ಇರ್ತಾರೆ, ಆಟೋಗಳು ಓಡಿಸ್ತಾ ಇರ್ತಾರೆ, ಏನಪ್ಪ ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ಸರ್ ಇಲ್ಲೇ ಬಂದುಬಿಟ್ಟಿದ್ದೀನಿ, ಅಲ್ಲಿ ಊರ ಕಡೆ ಇದೆ ಸರ್ ಒಂದು 2 ಎಕರೆ ಜಮೀನಿದೆ, ಯಾರು ಮಾಡ್ತಾರೆ, ಯಾರು ಮಾಡ್ತಿಲ್ಲ ಸರ್, ಸಂಕಟ ಆಗತ್ತೆ ನಮಗೇನೇ. ಆಮೇಲೆ ಈಗ ಅವ್ರೇನು ಅಲ್ಲೇನು ವಿಶೇಷವಾಗಿ ಏನು ದುಡಿತಾ ಇರಲ್ಲ, ಈಗ ಟ್ಯಾಕ್ಸಿ ಓಡಿಸೋದ್ರಿಂದ ಆಗಲಿ ಈಗ ಅವತ್ತಿನ ಅವತ್ತಿನ ನಡೀತಾ ಇರತ್ತೆ, ಇನ್ನೊಂದು ಸ್ವಲ್ಪ ಒಂಚೂರು ಹೆಚ್ಚು ಇದಾಗ್ಬೋದು, ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿತಾರೆ, ದಿನದ 24 ಗಂಟೆ ದುಡಿಯೋರಿದ್ದಾರೆ, ವರ್ಷದ 365 ದಿನ ದುಡಿಯೋರಿದ್ದಾರೆ, ಅಲ್ಲಿ 2 ಎಕರೆ ಊರಲ್ಲಿ ಇದೆ ಅಂತಾರೆ, ಆದರೆ ಕೃಷಿ ಮಾಡಲ್ಲ, ಇಲ್ಲಿ ಬಂದು ಕ್ಯಾಬ್ ಓಡಿಸ್ತೀನಿ ಅಂತಾರೆ. ನನ್ನ ಸ್ನೇಹಿತರು ಇಬ್ಬರಿದ್ದಾರೆ, ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು, ದೊಡ್ಡಬಳ್ಳಾಪುರ ಅಂತ ದಾಳಿಂಬೆ ಬೆಳೀತಾರೆ, ಎಷ್ಟು ಚೆನ್ನಾಗಿ ಬೆಳೀತಾರೆ ಅಂತಂದರೆ KG ಮೂರು ಹಣ್ಣು ಬಂದರೆ ಹೆಚ್ಚು ಪ್ಯಾಕ್ ಮಾಡಿ ಆಮೇಲೆ ಅವರು ಅದಕ್ಕೊಂದು ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಈಗ ಮುಂದಿನ ಶನಿವಾರ ಭಾನುವಾರ, ಅದ್ರ ಮುಂದಿನ ಶನಿವಾರ ಭಾನುವಾರ ಹಾರ್ವೆಸ್ಟಿಂಗ್ಗೆ ಆನ್ಲೈನಲ್ಲಿ ಎಲ್ರಿಗೂ ಕಳಿಸಿದ್ದಾರೆ ಒಂದಷ್ಟು ಜನಕ್ಕೆ. ನಮ್ಮ ತೋಟಕ್ಕೆ ಬಂದು ನಮ್ಮ ಹಣ್ಣುಗಳನ್ನು ನೀವೇ ಕಿತ್ತು, ನೀವು ಕಿತ್ತದ್ದನ್ನು ತೂಕ ಮಾಡಿ ಆ ತೂಕಕ್ಕೆ ಇಷ್ಟು ಬೆಲೆ ಇದೆ, ಮಾರ್ಕೆಟಲ್ಲಿ ಇಷ್ಟಿದೆ, ನಮ್ಮಲ್ಲಿ ಇಷ್ಟಕ್ಕೆ ಕೊಡ್ತೀವಿ, ನೀವೇ ಬಂದು ನೀವು ಕಿತ್ತಿದ ಹಣ್ಣನ್ನು ನೀವೇ ತೂಕ ಮಾಡಿಕೊಂಡು ನಮಗೆ ದುಡ್ಡು ಕೊಟ್ಟು ಹೋಗಿ ಅಂತ. ಎಷ್ಟೊಂದು ನೀವು ಯೋಚನೆ ಮಾಡಿದ್ರೆ, ಅವರಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್, ಬಟ್ ಕೃಷಿಯನ್ನು ಬಿಡಬಾರ್ದು, ನಮ್ಮ ತಾತ ಮಾಡ್ಕೊಂಡು ಬಂದಿದ್ದ ಕೃಷಿ ಅಂಥೇಳಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾದರೂ ಹೊಸ ಹೊಸದಾಗಿ ಯೋಚನೆ ಮಾಡ್ಬೋದಾ, ಜನರನ್ನು ಆಕರ್ಷಿಸಿ ನಿಮಗೂ ಅದರಿಂದ ಏನಪ್ಪ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ನಾ ಕಾಸು ಹುಟ್ಟಲಿಲ್ಲ ಆಗದೇ ಇರೋ ಥರ ನೋಡಿಕೊಂಡು ಮಾಡೋಕ್ಕಾಗುತ್ತಾ ಅನ್ನೋದು ಯೋಚನೆ ಮಾಡಿ. ಮತ್ತು ಆಕಾಶವಾಣಿ ಮತ್ತು ಕೃಷಿ ವಿಶ್ವವಿದ್ಯಾಲಯಗಳು ಯಾವತ್ತೂ ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ, ನಿಮಗೆ ಸಮಸ್ಯೆಗಳಿದ್ದರೆ ಅವ್ರು ಖಂಡಿತ ಬಂದೇ ಬರ್ತಾರೆ. ಈಗ ಕೃಷಿ ದೇವಿಗೇನಲ್ಲೂ ನಿಮ್ಗೆ ಅದನ್ನೇ ಅವರು ಹೇಳೋಕ್ಕೆ ಪ್ರಯತ್ನ ಮಾಡೋದು, ಒಂದು ಹಂತದಿಂದ ಪ್ರತಿ ಹಂತದಿಂದ ಹಂತ ಹಂತವಾಗಿ ಎಲ್ಲ ನೋಡಿ ಕೃಷಿ ಮೇಳದಷ್ಟೊತ್ತಿಗೆ, ಓ ಇದು ನಾವು ನೋಡ್ಕೊಂಡು ಬಂದಿದ್ದು, ಇದು ಹೀಗೆ ಬೆಳ್ಕೊಂಡು ಬಂದಿದ್ದು, ಇದಿಷ್ಟು ಅದ್ಭುತವಾಗಿ ಆಗಿದೆ, ಹಾಗಾದ್ರೆ ನಾನು ಯಾಕೆ ಮಾಡೋಕ್ಕಾಗಲ್ಲ, ಅಥವಾ ಪ್ಯಾರಲಾಗಿ ನೀವು ಅಲ್ಲಿ ಮಾಡ್ಕೊಳ್ಬಹುದು, ಅಲ್ಲಿ ಏನೋ ಸಮಸ್ಯೆ ಬಂತು ಅಂದರೆ ಇವ್ರ ಹತ್ರ ಬಂದರೆ ಇವ್ರು ಮತ್ತೆ ಖಂಡಿತ ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸು ನಿಮ್ಮ ಯಶಸ್ಸಿನ ಮೇಲೆ ನಿಂತಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ, ಆಕಾಶವಾಣಿಗಾಗಲಿ ಕೃಷಿ ವಿಶ್ವವಿದ್ಯಾಲಯಕ್ಕಾಗಲಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲವೇ ಅಲ್ಲ, ಆರಾಮಾಗಿ ಮಾಡ್ತಾರೆ ಅವರು. ಆದರೆ ಅದನ್ನು ನೀವು ಬಳಸ್ಕೊಳ್ಳೋದಿದೆಯಲ್ಲ, ಆ ಯಶಸ್ಸಿದೆಯಲ್ಲ, ಅದರಿಂದ ನಮ್ಮಿಬ್ಬರಿಗೂ ಸಿಗೋ ಸುಖನೇ ಹೆಚ್ಚು. ಇದು ಯಶಸ್ವಿಯಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ. ನನಗೆ ಅವಕಾಶ ಕೊಟ್ಟು ಮತ್ತು ನಾವೇನೋ ಯೋಚನೆಗಳು ಬಂದಾಗ ನಮಗೆ ಕೂಡಲೇ ರೆಸ್ಪಾಂಡ್ ಮಾಡಿ ಆಯಿತು ಮಾಡೋಣ ಅಂತ ಸಹಕರಿಸಿ, ಯಾಕೆಂದರೆ ಇದೇನು ಅವ್ರಿಗೆ ತುಂಬ ಒತ್ತಡಗಳಿರುತ್ತೆ, ಆ ಒತ್ತಡ ನಮಗಂದರೆ ಇದೇ ಕಾರ್ಯಕ್ರಮಗಳು ಇದನ್ನೇ ನಾವು ಮಾಡೋದು, ಆದರೆ ಅವ್ರಿಗೆ ತುಂಬ ಬೇರೆ ಬೇರೆ ಕೆಲಸಗಳಿರುತ್ತೆ ಒತ್ತಡ, ಅದ್ರ ಮಧ್ಯೆನೂ ಒಪ್ಪಿಕೊಂಡು ಇದನ್ನು ನಡೆಸ್ಕೊಡ್ತೀನಿ ಎಂದಿದ್ದಾರೆ. ಅದಕ್ಕಾಗಿ ನಾವು ಆಕಾಶವಾಣಿನವರು ಬಹಳ ಆಭಾರಿಗಳಾಗಿದ್ದೀವಿ, ತುಂಬ ಧನ್ಯವಾದಗಳು. ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮ ಏನಿದೆ ಕೃಷಿ ದೇವಿಗೆ, ಇದು ಈ ಬಾರಿಯ ಕೃಷಿ ಮೇಳಕ್ಕೆ ಪೂರಕವಾಗಿ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಭಾಳ ಜನ ರೈತರು ನನಗೊಂದು ಪ್ರಶ್ನೆ ಕೇಳ್ತಾರೆ, ನೀವೇನು ಸರ್ ಸರ್ಕಾರದವ್ರು ಸಂಬಳ ಕೊಡ್ತಾರೆ, ಕೆಲಸ ಇಲ್ಲ, ಕಾರ್ ಇಲ್ಲ, ರೇಡಿಯೋದಲ್ಲಿ ಹೇಳ್ತೀರ ವ್ಯವಸಾಯ ಮಾಡಿ ಅಂತ. ಬಂದು ಒಂದು ಸರಿ ಮಾಡಿ ಇಲ್ಲಿ ಗೊತ್ತಾಯ್ತದೆ ನಿಮಗೆ. ಇನ್ನೂ ಒಂದೆರಡು ಹೆಜ್ಜೆ ಮುಂದೋಗಿ ಕೇಶವಮೂರ್ತಿಗೆ ಒಂದೆರಡು ಎಕರೆ ಜಮೀನು ತೆಕ್ಕೊಡಿ, ಅವನು ಮಾತಾಡೋದು ಬಿಡ್ತಾನೆ ರೇಡಿಯೋದಲ್ಲಿ ಅಂತ ಹೇಳ್ತಾರೆ. ಅಂದರೆ ಕಷ್ಟ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ನಾನು ರೈತರಿಗೆ ಕೇಳೋದು, ನಮ್ಮ ಗುಣಮಟ್ಟದ ಸಮಯವನ್ನು ಎಷ್ಟನ್ನು ನಾವು ವ್ಯವಸಾಯಕ್ಕೆ ಕೊಡ್ತಾ ಇದ್ದೀವಿ ಅಂತ. ಎಲ್ಲೋ ನಮ್ಮ ಮಕ್ಕಳು ಕ್ಯಾಬನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಓಡಿಸ್ತಾರೆ ಅಂದರೆ ನಾವು ಅಷ್ಟು ಸಮಯನ ವ್ಯವಸಾಯಕ್ಕೆ ಕೊಡ್ತೀವ? ಕೊಟ್ಟರೆ ಅಲ್ಲಿ ಕ್ಯಾಬಲ್ಲಿ ಏನು ಸಂಪಾದನೆ ಮಾಡ್ತೀವೋ ಅದ್ರ 2 ಪಟ್ಟು ನಾವು ಮಾಡ್ಬೋದು, ಆದರೆ ನಾವು ಮಾಡಲ್ಲ, ಇರಲಿ ಬಿಡಿ. ಆದರೆ ನಮ್ಮ ಉದ್ದೇಶ ಇರೋದು ಏನು ಅಂತಂದರೆ, ಕೃಷಿ ಏನಿದೆ ಇವತ್ತು ತಾಂತ್ರಿಕತೆಗಳನ್ನು ನೀವು ಬಳಸಬೇಕಾಗಿರೋ ತಾಂತ್ರಿಕತೆಗಳು ಬರೀ ವಿಜ್ಞಾನಿಗಳು ಹೇಳೋದಿಲ್ಲ, ಇಲ್ಲಿ ಅದನ್ನು ಮಾಡ್ತಾರೆ ಸ್ವತಃ. ಈಗ ಏನು ಭತ್ತದ ಗದ್ದೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ನೀವು ನೋಡಬಹುದು, ನವೆಂಬರ್ ಹೊತ್ತಿಗೆ ಅಲ್ಲಿ ಭತ್ತ ಇರುತ್ತೆ, ಎಲ್ಲಿಂದ ಆಕಾಶದಿಂದ ಉದುರುತ್ತೇನಪ್ಪರ? ಯಾರು ಬೆಳಿಬೇಕಲ್ಲ, ಯಾರು ಬೆಳಿಬೇಕು? ವಿಜ್ಞಾನಿಗಳೇ ಬೆಳೀತಾ ಇರ್ತಾನೆ. ಹಾಗಾಗಿ ನಾವು ಹೇಳ್ತೀವಿ ಬನ್ನಿ, ನೀವೇನು ಕಷ್ಟಪಡ್ತೀರೋ ಚಡ್ಡಿ ಹಾಕ್ಕೊಂಡು, ಹಂಗೆ ಇಲ್ಲೂ ವಿಜ್ಞಾನಿಗಳು ಕಷ್ಟಪಟ್ಟು ಬೆಳೆ ಬೆಳೀತಾರೆ, ಇವ್ರ ಜೊತೆ ಕೂತ್ಕೊಳ್ಳಿ, ಇವರು ಒಟ್ಲೆ ಯಾವಾಗ ಹಾಕ್ತಾರೆ, ಬೀಜೋಪಚಾರ ಯಾವಾಗ ಮಾಡ್ತಾರೆ, ಯಾವಾಗ ನಾಟಿ ಮಾಡ್ತಾರೆ, ಭತ್ತದ ನಾಟಿ ಮಾಡೋದಕ್ಕೆ ಏನೇನು ವಿಧಾನಗಳನ್ನು ಅನುಸರಿಸ್ತಾರೆ, ಡ್ರಮ್ ಸೀಡರ್ ಬಳಸ್ತಾರ ಇಲ್ಲ ಮೆಷಿನ್ ನಾಟಿ ಮಾಡ್ತಾರ, ಡ್ಯಾಪೋಗ್ ವಿಧಾನದಲ್ಲಿ ಚಾಪೆ ಸಸಿ ಮಡಿನಲ್ಲಿ ಸಸಿ ಬೆಳೆಸ್ಕೋತಾರ. ಹೀಗೆ ಆ ತಾಂತ್ರಿಕತೆಗಳನ್ನು ನಿಮಗೆ ಕಲಿಯೋದಕ್ಕೆ ಒಂದು ಅವಕಾಶ ಎಲ್ಲಿದೆ? VC ಫಾರಂ ಅಲ್ಲದೆ. ಬನ್ನಿ ಈ ವಿಜ್ಞಾನಿಗಳ ಜೊತೆ ಸೇರ್ಕೊಳ್ಳಿ. ರೇಡಿಯೋದಲ್ಲಿ ನಾವು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಹೇಳ್ತೀವಿ, ಭತ್ತಕ್ಕೆ ಮಾತಾಡೋವಂಥವ್ರು ಬಂದು ಹೇಳ್ತಾರೆ ಈ ತಿಂಗಳಲ್ಲಿ ಇದು ಮಾಡ್ತೀವಿ, ಈ ತಿಂಗಳಲ್ಲಿ ಇದು ಮಾಡ್ತೀವಿ ಅಂತ. ಫೈನಲ್ ರಿಸಲ್ಟ್ ಏನು? ಯಾವಾಗ ಯಾವಾಗ ಕೃಷಿ ಮೇಳದಲ್ಲಿ ಇಲ್ಲಿ ಏನೇನು ಕಡೆ ದಬಾಕವ್ರೆ ಅದನ್ನು ಅಲ್ಲಿ 27ನೇ ತಾರೀಕು 28, 29 ಕೃಷಿ ಮೇಳದಲ್ಲಿ ನೋಡ್ಕೋಬೋದು ನೀವು. ಸಾರ್ ನಿಮಗಿಂತ ನಾವೇ ಚೆನ್ನಾಗಿ ಬೆಳೆದಿದ್ವಿ ಸರ್ ಅಂತನಾರು ಹೇಳ್ಬೋದು, ಇಲ್ಲ ನಮಗಿಂತ ನೀವು ಚೆನ್ನಾಗಿ ಬೆಳೆದಿದ್ದೀರಿ ಸರ್ ಅಂತನಾರು ಹೇಳ್ಬೋದು. ಎಲ್ಲೋ ಒಂದು ಕಡೆ ಜೊತೆಯಾಗಿ ಸೇರಿ ವಿಜ್ಞಾನಿಗಳ ಜೊತೆ ರೈತರು ಜೊತೆಗೂಡಿ ಕಲಿತು ಕಲಿಸಿ ಅಂದರೆ ನಿಮಗೇನು ಗೊತ್ತಿಲ್ಲ ಅಂತ ನಾವು ಹೇಳಲ್ಲ ಸರ್, ನಿಮ್ಮ ಹತ್ರನೂ ನಾವು ಕಲ್ತ್ಕೊಳ್ಳೋದಿದೆ, ನಮ್ಮಿಂದಲೂ ತಿಳ್ಕೊಳ್ಳೋದಿದೆ, ಎಲ್ಲರೂ ಸೇರಿ ಒಟ್ಟಾಗಿ ಬೆಳೆಯೋಣ ಅಲ್ವಾ? ಹಾಂ, ಮುಂದೂ ಹೋಗೋದು ಬೇಡ, ಹಿಂದೂ ಹೋಗೋದು ಬೇಡ, ಜೊತೆಯಾಗಿ ಕೈ ಕೈ ಹಿಡ್ಕೊಂಡು ಹೋಗ್ಬೋದಲ್ವೇ? ಆ ಉದ್ದೇಶದಿಂದ ಈ ಒಂದು ಬಾನುಲಿ ಸರಣಿಯನ್ನು ನಾವು ಆರಂಭ ಮಾಡಿದ್ದೀವಿ. ಇದೀಗಾಗಲೇ ಹೇಳ್ದಂಗೆ ನಿಲ್ಲಲ್ಲ ಇಲ್ಲಿಗೆ. ಕೃಷಿ ಮೇಳ 27, 28, 29 ಅಲ್ವಾ ಸರ್ ನವೆಂಬರ್ ತಿಂಗಳು? ಹಾಂ, ಟೆಂಟೇಟಿವ್ ಡೇಟು, ಅದೇ ಪರ್ಮನೆಂಟ್ ಆಯ್ತದೆ, ಇಲ್ಲ ಅಂತಲ್ಲ. ಅದಾದ ಮೇಲೂ ಈ ದೀವಿಗೆ ಮುಂದುವರಿಯುತ್ತೆ. ಇದು ಯಾವಾಗಲೂ ಅಷ್ಟೇ, ಒಂದು ಕೈಯಲ್ಲೊಂದು ದೀಪ ಇಟ್ಕೊಂಡು ಆಕಾಶವಾಣಿಯವರು ನಾವಿದ್ದೇ ಇರ್ತೀವಿ, ನೀವು ಮೈಯಾರು ಕಾಯಿಸ್ಕೊಳ್ಳಿ, ಇಲ್ಲ ಅದನ್ನು ಜ್ಞಾನದ ಹಣತೆ ಅಂತ ಅಂದ್ಕೊಂಡು ಜ್ಞಾನವನ್ನಾದರೂ ಪಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿತ್ತು. ಹಾಗಾಗಿ ನಿರಂತರವಾಗಿ ನೀವು ಕೇಳುಗರಾಗಿ ನಮ್ಮ ಜೊತೆ ಇದ್ದೀರಿ, ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವು ಭಾಗವಹಿಸಿದ್ದೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ಏನು ಆರಂಭ ಆಗಿದೆ, ಅಲ್ಲಿಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸನ್ಮಿತ್ರರಿಗೆ ಮತ್ತೊಮ್ಮೆ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಹೇಳ್ತೀನಿ. ರೈತರಿಗೆ ಅನುಕೂಲವಾಗುವಂತಹ ಸಂಶೋಧನೆಗಳು ಹೊರಗಡೆ ಬರಲಿ ಅಂತ ನಮ್ಮ GM ದೇವಗಿರಿ ಸಾಹೇಬರಲ್ಲಿ ನಾನು ಮನವಿ ಮಾಡ್ಕೋತೀನಿ. ಹಾಗೆ ಮುಂದಿನ ವೈಸ್ ಚಾನ್ಸಲರ್ KM ಹರಿಣಿಕುಮಾರ್ ಸಾಹೇಬರಿಗೆ ಎಲ್ಲ ರೀತಿಯ ಸಹಕಾರವನ್ನು ಆಕಾಶವಾಣಿಯಿಂದ, ಈಗಾಗಲೇ ವಿದ್ಯಾಶಂಕರ್ ಸರ್ ಹೇಳಿದ್ದಾರೆ, ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಸರ್. ಹಾಗಾಗಿ ಇದನ್ನು ಬೇಕಾದರೆ ಆಕಾಶವಾಣಿಯನ್ನು ನಿಮ್ಮ ಮುಖವಾಣಿ ಅಂತ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ. ಹಾಗಾಗಿ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ, ನಮಸ್ಕಾರ. ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮ ಕುರಿತಂತೆ ಮೈಸೂರು ಆಕಾಶವಾಣಿಯ ಕೇಳುಗರು ಹಾಗೆ ರೈತ ಬಾಂಧವರು ತಮ್ಮ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ನನ್ನ ಹೆಸರು ವರದರಾಜು ಅಂತ, ತೆರಕಣಾಂಬಿ, ಗುಂಡ್ಲಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಸಾಯಂಕಾಲ 6:50 ಅಂದರೆ ಎಲ್ಲಿದ್ದರೂ ಅದನ್ನು ನಾನು ಮಾಡಲೇಬೇಕು, 100.6. ಬೆಳಗ್ಗೆ ಕೇಶವಮೂರ್ತಿಯವರ ರೈತರಿಗೆ ಸಲಹೆ ಕೇಳೋವರೆಗೂ ನೀರನ್ನು ಕುಡಿಯೋಕ್ಕೂ ಮನಸ್ಸಾಗಲ್ಲ. ಅದೇನು ಹೇಳ್ಬಿಡ್ತಾರೋ ಇವತ್ತು, ಅದೇನು ಹೇಳ್ಬಿಡ್ತಾರೋ ಇವತ್ತು, ಕೇಳ್ಕೋಬೇಕಲ್ಲ, ಕಿವಿ ಮೇಲೆ ಹಾಕೋಬೇಕಲ್ಲ ಅನ್ನೋ ಒಂದು ಇವತ್ತುವರೆಗೂ ಅದೇ ಕಾತರ. ಇವತ್ತು ಸಹ ಕೇಳಿಕೊಂಡು ಕೇಳೋದಕ್ಕೆ ಗೊರ್ರಂದತೆ, ಕರೆಂಟ್ ಇಲ್ಲ, ಡಿಸ್ಟರ್ಬೆನ್ಸು. ಆದ್ರೂ 11 ಗಂಟೆಗೆ ಅನ್ನೋದು ಒಂದು ವಾರದಿಂದ 15 ದಿನದಿಂದ ನಡೀತಾ ಇತ್ತು. ಹೆಚ್ಚು ಕಡಿಮೆ 10 ಕಾಲಿಗೆ ಬಂದು ಕೂತಿದ್ದೆ. ಅಷ್ಟೊಂದು ಇವತ್ತುವರೆಗೂ ನನ್ನ ವಯಸ್ಸಿನವರಿಂದ ಹಿಡಿದು ನನ್ನ ಮನೆಯಲ್ಲಿ ನನ್ನ ಮೊಮ್ಮಗಳು 4ನೇ ಕ್ಲಾಸ್ ಓದ್ತಾ ಇರೋಳು ಸಹ ಇವತ್ತು ಆ ಒಂದು ಟೈಮ್ಗೆ ಕರೆಕ್ಟಾಗಿ ಎದ್ದು ಕಣ್ಣುಚ್ಕೊಂಡು ಬಂದ್ಬಿಡ್ತದೆ, ತಾತ ರೇಡಿಯೋ ಹಾಕು ತಾತ ಅಂದ್ಕೊಂಡು. ಹಂಗೆ ಆ ಒಂದು ಬಾಂಧವ್ಯ ಅಷ್ಟರ ಮಟ್ಟಿಗೆ ಬೆಳ್ಕೊಂಡು ಹೋಗಿದೆ. ಆಕಾಶವಾಣಿ ನಮ್ಮ ಜೊತೆಲೇ ಎಲ್ಲಿ ಅಂದರೆ ಅಲ್ಲಿ ಇರುತ್ತೆ, 24 ಗಂಟೆ ಟೈಮ್. ಮನಸ್ಸು ಮಾಡಿದ್ರೆ ಎಲ್ಲಿ ಅಂದರೆ ಅಲ್ಲಿ. ಇವತ್ತು 500 ರೂಪಾಯಿಗೂ ಒಂದು ಫೋನ್ ಇದೆ, 50,000ಕ್ಕೂ ಒಂದು ಫೋನ್ ಇದೆ. ಅಂಥ ಒಂದು ಎಫ್ ಎಂ ಕೇಳೋ ಅವಕಾಶ ಇನ್ಯಾವ ಮಾಧ್ಯಮನೂ ಇಲ್ಲ ಸದ್ಯಕ್ಕೆ. ಆ ಮೇವು ಮೆಲುಕು ಕಾರ್ಯಕ್ರಮದಲ್ಲಿ ಒಂದು 10-12 ವಾರ ನಾನು ಕೇಳಿದೆ, ಬಹಳ ಆಸಕ್ತಿಕರವಾಗಿತ್ತು. ನಮ್ಮನೇಲಿ ಇವತ್ತಿಗೂ ಒಂದೆರಡು ದನಗಳಿವೆ, ನಾಟಿ ಹಸುಗಳು. ಅಲ್ಲಿವರೆಗೂ ನಾನು ಅದನ್ನು ಕೇಳೋವರೆಗೂ ಆ ರೀತಿ ಪಾಲನೆ ಮಾಡಿರಲಿಲ್ಲ ಇಲ್ಲಿವರೆಗೂ. ಇಷ್ಟೊಂದು ತಾಂತ್ರಿಕತೆಗಳು, ಇಷ್ಟೊಂದು ವೈವಿಧ್ಯತೆ ಈ ಒಂದು ಕಾರ್ಯಕ್ರಮದಲ್ಲಿ ಇದೆಯಾ? ಜಾನುವಾರುಗಳಲ್ಲಿರ್ಬೋದು, ಮೇವಿನಲ್ಲಿರ್ಬೋದು, ಮೇವಿನ ಸಂರಕ್ಷಣೆಯಲ್ಲಿರ್ಬೋದು, ಜೋಪಾನ ಮಾಡೋದ್ರಲ್ಲಿರ್ಬೋದು ಅಂತ ವಾರದಿಂದ ವಾರಕ್ಕೆ ಕುತೂಹಲ. ಅದನ್ನು ಕಾಯ್ಕೊಂಡು ಕೂತ್ಕೊಂಡು ಕೇಳೋ ಅಂತ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ. ಆ ನಡೆಸ್ಕೊಟ್ಟ ಎಲ್ಲ ಮಹನೀಯರಿಗೂ ಹೃದಯಪೂರ್ವಕವಾದ ನಮನಗಳು. ಎಲ್ರಿಗೂ ನಮಸ್ಕಾರ. ನಾ ಟಿ ನರಸಿಂಹ ತಾಲೂಕು ಸೋಟ್ರೆ ಗ್ರಾಮದಿಂದ ಮಾದೇಶ್ವರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇವು ಮೆರ್ಕಿಗೆ ಏನ್ ತಿಳ್ಕೊಂಡಪ್ಪ ಅಂತ ಅಂದ್ರೆ, ಪಶುಗಳ ಸಾಗಣ ಅವರ ಆರೋಗ್ಯ ಯಾವ ರೀತಿ ಇಟ್ಕೋಬೇಕು ಪಶುಗಳಿಗೆ. ಪಶುಗಳಿಗೆ ಬೇಸಿಗೆಲೂ ಸುದಾ ಹಾಲಿನ ಇಳುವರಿ ಕಮ್ಮಿ ಬರಬಾರ್ದು. ಯಾವ ರೀತಿ ನಾವು ಹಾಲಿನ ಇಳುವರಿ ನಮ್ಮ ಈ ಟೈಮ್ಲಿ ಯಾವ ರೀತಿ ತಗೊಂತೀವಿ, ಅದೇ ಇಳುವರಿನ ಬೇಸಿಗೆಲಿ ಬರಬೇಕು ಅನ್ಬೇಕಾದ್ರೆ ಮೇವು ಯಾವ ರೀತಿ ಕೊಡಬೇಕು, ಇದು ಇಂಪಾರ್ಟೆಂಟ್. ಮೇವು ಮೆನಕಲೇ ನಾವು ಕಲ್ತಂತ ಪಾಠ. ಕೆಲವು ಡಾಕ್ಟರ್ಗಳೆಲ್ಲ ಬಂದಿದ್ರು, ಆಗ್ಲೂ ಪ್ರಶ್ನೆ ಕೇಳಿದ್ದೆ. ಗುರುಗಳು ನನ್ಗೆ ಉತ್ತರ ಕೊಟ್ಟಿದ್ರು, ಕೆಲವು ಎಲ್ಲ ಉತ್ತರ ಕೊಟ್ಟಿದ್ರು. ಮೇವು ಮೆಲುಕು ಕಾರ್ಯಕ್ರಮ ಭಾಳ ಉತ್ತಮ ಮೂಡ್ಬಿಟ್ಟು. ಆಮೇಲೆ ಕೆಲವು ಡಾಕ್ಟರ್ಗಳನ್ನೆಲ್ಲ ಮಾದೇಪ್ಪನವರು ಕರೆಸಿದ್ರು, ಎಷ್ಟು ತರ ಮೇವುಗಳ ಏನಂತಲ್ಲ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದಾರೆ ವಿಜ್ಞಾನಿಗಳು. ಸುಮ್ಮನೆ ಹೇಳೋದಲ್ಲ, ನಮ್ಮ ಫೀಲ್ಡ್ಗೆಲ್ಲ ಕರ್ಕೊಂಡೋಗಿ ಏನೇನು ನೋಡಬೇಕು ನೋಡಿ ಅಂತ ಹೇಳಿದ್ದಾರೆ. ಮೇವು ಮೆರುಕು ಕಾರ್ಯಕ್ರಮ ಭಾಳ ಉತ್ತಮವಾಗಿ ಮೂಡ್ಬಿಟ್ಟು ಇವತ್ತು ಮೇವು ಮೆರುಕು ಕಾರ್ಯಕ್ರಮ ಮುಕ್ತಾಯನೂ ಮಾಡಿಬಿಟ್ಟು ನಮ್ಮ ಗುರುಗಳು ಒಂದೇ ಏಟ್ಗೆ ಎಟ್ಟಿ ಹೊಡೆ ಬುದ್ಧಿ ನಮ್ಮ ಗುರುಗಳು. ಇವತ್ತಿನ ದಿವಸ ಕೃಷಿ ಜೀವಿಗೆನ ನಮ್ಮ ಗುರುಗಳು ಓದರ್ಶನ ನಾಲ್ಕನೇ ಫಾರಂಲಿ ಮಾಡಿದ್ರು. ಈಗಲೂ ಬಿಸಿ ಫಾರ್ ನಮ್ಮ ಕೃಷಿ ಮೇಳಕ್ಕೆ ಬಂದಾಗ ನಮ್ಮ ಸಾಹೇಬ್ರೆ ಸಿಗ್ತಾರೆ ಫಸ್ಟ್ ಅಲ್ಲ ಎಂಟ್ರೆನ್ಸ್. ಈ ವರ್ಷ ನಮ್ಮ ಮೆಕ್ಕು ಕಾರ್ಯಕ್ರಮ ರೀತಿ ಆ ರೀತಿ ಹೋದರ್ಸ ನನಗೆ ವಿ ಸಿ ಫಾರಂ 1975 ನಾನು ಇಲ್ಲಿ ಹೋಗೋದು ಬರೋದು ಇಟ್ಕೊಂಡಿದ್ದೀನಿ. ಇವತ್ತಿನ ದಿವಸ ಕೃಷಿ ಜೀವಿಗೆನ ದೀಪ ಹಚ್ಚಿ ಬೆಳಗಿಸಿದ್ದಾರೆ. ಹೋದರ್ಸ ರೀತಿನೇ ನಮ್ಮ ಸಾಹೇಬರು ಕೃಷಿ ಮೇಳವನ್ನು ಅಚ್ಚುಕಟ್ಟಾಗಿ ನಡೆಸಿದೆ. ನನ್ನ ಹೆಸರು ಅಣ್ಣಾ ಬಸವರಾಜು ಅಂತೇಳಿ, ಬಿಳುಗುಲಿಯರು. ಈ ವಿ ಸಿ ಫಾರಂ ಇಂದ 5 ಕಿಲೋಮೀಟರ್ ಆಗುತ್ತೆ ನಮ್ಮ ಗ್ರಾಮ. ಈ ಒಂದು ಆಕಾಶವಾಣಿ ಮತ್ತು ರೈತರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಏನಪ್ಪ ಅಂತಂದರೆ, ಆಕಾಶವಾಣಿಯಲ್ಲಿ ಕೃಷಿ ರಂಗ ಕಾರ್ಯಕ್ರಮ 6:50 ಬರ್ತದೆ. ಎಲ್ಲ ರೈತರು ಆ ಒಂದು ಕೃಷಿ ರಂಗ ಕಡೆ ಒಲವು ತೋರ್ತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಡಿಕೆ, ತೆಂಗು, ಬಾಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇನ್ನೂ ಹೆಚ್ಚಿನ ಬೆಳೆಗಳನ್ನು ಬೆಳೀಲಿಕ್ಕೆ ಮತ್ತು ದೇಶದಲ್ಲಿ ಆಹಾರ ಭದ್ರತೆ ಹೆಚ್ಚಾಗಿ ಕ್ರೋಢೀಕರಣ ಆಗಲಿಕ್ಕೆ ನೀವು ಸಹಾಯ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ತಿನಿ. ಅದರಲ್ಲೂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಎಲ್ಲ ಸಂಶೋಧನಾ ನಿರ್ದೇಶಕರುಗಳು ಮತ್ತು ಎಲ್ಲ ವಿಜ್ಞಾನಿಗಳಲ್ಲಿ ಮತ್ತು ಇಲ್ಲಿ ಬಂದಿರತಕ್ಕಂಥ ರೈತರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನೀವು ಪ್ರತಿ ವಾರ ವಿ ಸಿ ಫಾರ್ಮ್ ಬನ್ನಿ. ನಾನು ಒಂದು ತಿಂಗಳಿಗೆ 4 ಸಾರಿ ವಿ ಸಿ ಫಾರ್ಮ್ ಬರ್ತೀನಿ. ಯಾತಕ್ಕೆ ಬರ್ತೀನಿ ಅಂದರೆ, ನಾನು 25 ವರ್ಷದಿಂದ ನಾನು ಸೀಡ್ ಪ್ರೊಡಕ್ಷನ್ ಮಾಡಿ ಇಲ್ಲಿ ಬೀಜವನ್ನು ಕೊಡ್ತಾ ಇದ್ದೀನಿ. ಅದರಿಂದ ನನಗೆ ಹಳ್ಳಿನಲ್ಲಿ ಏನು ಭತ್ತ ತಗೊಳ್ತಾ ಇದ್ರು 1,200 ರೂಪಾಯಿಗೆ ಭತ್ತ ತೆಗಿತಾ ಇದ್ರು, ಇವತ್ತು ನನಗೆ 3,500 ರೂಪಾಯಿ ಭತ್ತ ಸಿಗ್ತಾ ಇದೆ. ನಾನು ಯಾಕೆ ಬೆಳಿಬಾರ್ದ ಬೆಳೆನ? ನನ್ನ ಹೆಸರು ಶಿವಪ್ರಸಾದ್ ಅಂತ, ಇಲ್ಲೇ ಪಕ್ಕ 1 ಕಿಲೋಮೀಟರ್ ಗಾಂಧಾಳು ಅಂತ. ಇಂಟ ತೋರಿಸ್ತೀನಿ ಅಂದ್ರೆ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಈಗ ಮೇವು ಮೆಲುಕು ಮತ್ತು ಕೃಷಿ ದೀವಿಗೆನ 3-7 ನಾಗನಹಳ್ಳಿಯಲ್ಲಿ ಮಾಡಿದ್ರಿ, ಈಗ 3-9 ಮತ್ತೆ ತಿರುವನಂತ ಮಾಡ್ತಾ ಇದ್ದೀರಿ. ಮತ್ತು ಮೇವು ಮೆಲುಕು ಇದೂ ಅಷ್ಟೇ, ಪ್ರತಿಯೊಬ್ಬ ರೈತರಿಗೂ ಆಗಬೇಕಾದ್ದು ಪ್ರತಿಯೊಂದು ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ಪ್ರತಿ ವಾರನು ರೈತರ ಬಗ್ಗೆ ನಾವೇನು ತಿಳ್ಕೊಂಡೀವಿ, ಯಾರೂ ಹೆಚ್ಚಿಗೆ ತಿಳ್ಕೊಳ್ಳೋದೇ ಇಲ್ಲ, ತಿಳಿದು ಬೇಕಾದಷ್ಟಿದೆ. ಅದ್ರ ಜೊತೆಗೆ ಇವೆಲ್ಲನೂ ಕೃಷಿ ದಿವಸದಲ್ಲಿ ಮಾಡಿಸಿದ್ದಾರೆ, ಅದನ್ನು ಸಮಾರಂಭ ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷ. ಜೊತೆಗೆ ನಮ್ಮ ಕೇಶವಮೂರ್ತಿಯರು ಮತ್ತು ತ್ರಿನೇಶ್ ಡಾಕ್ಟ್ರು ಇವತ್ತು ನಮ್ಮ ವಲಯಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೊತ್ತರಲ್ಲೇ ಕರೀಲಿ, ಅವರು ಪಶುಸಂಗೋಪನೆಯಲ್ಲಿ ನಮ್ಮ ಏರಿಯಾಕ್ಕೆ ಒಳ್ಳೆಯ ಡಾಕ್ಟ್ರು. ಅವರು ಹೊಗಳಿಕೆ ಮಾತಲ್ಲ, ಅದು ನಮ್ಮ ಅನುಭವ ಪ್ರಕಾರ. ಕೇಶವಮೂರ್ತಿಯವರು ಆಕಾಶವಾಣಿಯಲ್ಲಿ ಅವರ ಮುಖಾಂತರ ಇದು ಮಾಡ್ತೀನಿ, ಅವರು ನಮ್ಮ ರೈತರಿಗೆ ತುಂಬ ಅನುಕೂಲತೆ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮೇವು ಮೆಲಕು ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೊ ಆ ಮೇವು ಮೆಲಕಲ್ಲಿ ಹಲವಾರು ವಿಷಯಗಳ ಬಗ್ಗೆ ವಿಜ್ಞಾನಿಗಳು ಚರ್ಚೆಯನ್ನು ಮಾಡಿದ್ದಾರೆ. ಇಟ್ ಇಸ್ ಅ ವೆರಿ ಡೈವರ್ಸಿಫೈಡ್. ಆ ಕಾರ್ಯಕ್ರಮ ನಾನು ಕೇಳಿಲ್ಲ, ಬಟ್ ನಿಮ್ಮ ಹೇಳಿದ ಪ್ರಕಾರ ಬಹಳ ಚೆನ್ನಾಗಿ ಮೂಡಿ ಬಂತು. ಆಯ್ತಾ, ಅದಕ್ಕೆ ಸಂಬಂಧಪಟ್ಟ ಮೇವು ಮತ್ತು ಹಸುವಿಗೆ ಸಂಬಂಧಪಟ್ಟಂಥ ಎಲ್ಲ ಸಮಗ್ರ ವಿಷಯಗಳನ್ನ ಅದರಲ್ಲಿ ಚರ್ಚೆ ಆಗಿದೆ. ವಿಜ್ಞಾನಿಗಳು ಹೇಳಿದ್ದಾರೆ ತಳಿಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ಮೇವಿನ ಬಗ್ಗೆ. ಸೊ ಅದರಿಂದ ತಾವು ಕೂಡ ಅದನ್ನು ತಮ್ಮ ಅನುಭವದಲ್ಲಿ ಹೇಳಿದರೆ ಅದರಿಂದ ಏನೋ ಉಪಯೋಗ ಆಗಿದೆ. ಅದಕ್ಕೆ ಕಾರಣೀಕರ್ತರಾದಂಥವರು ನಮ್ಮ ಡಾಕ್ಟರ್ ಮಹಾದೇವು ಮತ್ತು ಡಾಕ್ಟರ್ ಕೇಶವಮೂರ್ತಿ, ಹಾಗೆ ಡಾಕ್ಟರ್ ವಿದ್ಯಾಶಂಕರ್ ಅವರು. ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೇನೆ. ಅದೇ ರೀತಿ ಈಗ ಇದು ಏನೋ ಮೇವು ಮೆಲುಕು ಹತ್ತದಂಥದ್ದು ಕೊನೆಗೆ ಕೆಳಗೆ ಬರಲೇಬೇಕು, ಆ ಕಾರ್ಯಕ್ರಮ ಮುಕ್ತಾಯ ಆಗಲೇಬೇಕು. ಬಟ್ ಕೃಷಿ ದೀವಿಗೆಯ ಮೂಲಕ ಅದನ್ನ ನಾವು ಮತ್ತೆ ಅದಕ್ಕೆ ಆ ಜೀವನ ತುಂಬಿದ್ದೀವಿ, ಅದು ಹಾಗೆಯೇ ಕಂಟಿನ್ಯೂಸ್ ಹೋಗ್ತಾ ಇರ್ತದೆ. ನೀವು ಕೃಷಿ ದೀವಿಗೆಯ ಇರೋ ಕಾರ್ಯಕ್ರಮಗಳನ್ನ ಅಲ್ಲಿರ್ತಕ್ಕಂಥ ವಿಷಯಗಳನ್ನ ನೋಡಿದರೆ ಹಲವಾರು ರೈತರ ಉಪಯೋಗಿಯಾದಂಥ ವಿಷಯಗಳು ಅದರಲ್ಲಿ ಮೂಡಿ ಬರಲಿವೆ. ಅದನ್ನೆಲ್ಲ ನೀವು ನಮ್ಮ ಒಬ್ಬ ಕೃಷಿ ಮಿತ್ರರು ರೈತ ಮಿತ್ರರು ಹೇಳಿದರು, ಅದಕ್ಕಾಗಿ ನಾವು ಕಾಯ್ತಾ ಇರ್ತೀವಿ ಅಂತ. ಮೋಸ್ಟ್ಲಿ ಇದಕ್ಕೂ ನಿಮಗೆ ಹಾಗೆ ಆಗುತ್ತೆ, ಇದಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ನಾನು ಹೊಂದಿದ್ದೀನಿ. ಕೊಡಗಿನಲ್ಲಿ ನೀವು ಮನೆಯಲ್ಲಿ ನೋಡಿದರೆ 16 ಎಕರೆ ಅವರಿಗೆ ಕಾಫಿ ತೋಟಗಳಿದೆ, ಬಟ್ ಅಲ್ಲಿ ಯಾರೂ ಇಲ್ಲ, ಎಲ್ಲ ಏಜ್ಡ್ ಎಲ್ಲ ಬೆಂಗಳೂರು ಸೇರಿಬಿಟ್ಟಿದ್ದಾರೆ. ಬಟ್ ಈಗ ಅವ್ರಿಗೆ ಬರ್ತಾ ಇದ್ದಾರೆ, ಈಗ ದೇ ಆರ್ ಕಮಿಂಗ್ ಬ್ಯಾಕ್. ಗೊತ್ತಾಗಿದೆ ಈಗ ಬೆಂಗಳೂರಲ್ಲಿ ನಾವು ಏನು ಯಾವ ರೀತಿ ಉಸಿರುಗಟ್ಟಿದಂಥ ವಾತಾವರಣದಲ್ಲಿದ್ದೀವಿ, ಯಾವ ರೀತಿಯಲ್ಲಿ ತೊಂದರೆಗಳಿವೆ. ಅವ್ರಿಗೀಗ ನೋಡೋಕ್ಕೆ ಭಾಳ ಚಂದ, ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂತ ಹೇಳ್ತಾರೆ. ದೂರದ ಗುಡ್ಡ ನೋಡಲಿಕ್ಕೆ ಭಾಳ ಚಂದ, ಆದರೆ ಹತ್ತಿರಕ್ಕೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಏರಿದೆ, ಏನು ಕಲ್ಲಿದೆ, ಏನು ಇದು ಇದೆ ಅಂತಕ್ಕಂಥದ್ದು. ಹಾಗಾಗಿ ಈಗ ರೈತರಿಗೆ ಮಕ್ಕಳಿಗೆ ಗೊತ್ತಾಗ್ಬಿಟ್ಟು ಈಗ ಬರ್ತಾ ಇದ್ದಾರೆ ಮರಳಿ. ಹೌದಪ್ಪ, ಏನೋ ಕೃಷಿ ನಾವು ಬಿಡಬಾರದು, ಕೃಷಿಯಲ್ಲಿ ನಾವು ತೊಡಸ್ಕೋಬೇಕು ಅಂತಕ್ಕಂಥದ್ದು ಈಗ ಬರ್ತಾ ಇದೆ. ನೀವು ಸಾಫ್ಟ್ವೇರ್ ಇಂಜಿನಿಯರ್ಸು ಈಗ ಸಾಕಷ್ಟು ಜನ ಇದೇ ರೀತಿ ಇದನ್ನು ತೊಗೊಂಡು ಬರ್ತಾ ಇರೋ ಹೊಲಗಳನ್ನ ತೊಗೊಂಡು ಫಾರ್ಮ್ ಹೌಸ್ಗಳನ್ನ ಮಾಡಿಕೊಂಡು ಅಥವಾ ಕೃಷಿಯಲ್ಲಿ ತೊಡಸ್ಕೋತಾ ಇದ್ದಾರೆ. ಬಟ್ ಅದನ್ನು ನೋಡಿ ನಮ್ಮ ಯುವಕರು, ಕೃಷಿ ಯುವಕರು ಅಂದರೆ ರೈತಾಪಿ ಜನದಿಂದ ಇದರಿಂದ ಬಂದಂಥವರು ಮೋಟಿವೇಟ್ ಆಗ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ ITBT ಸಾಫ್ಟ್ವೇರ್ ಕಂಪ್ನೀಸ್ ಅಂದರೆ ಎಲ್ಲ ಅದಕ್ಕೆ ಧುಮ್ತಾ ಇದ್ರು. ಈಗ ನೋಡಿ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ಗೆ, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರತಕ್ಕಂಥ ಡಿಮ್ಯಾಂಡ್ ಬೇರೆ ಯಾವ ಕೋರ್ಸಸ್ಗೂ ಇಲ್ಲ. ನನ್ನ ಮಗಳನ್ನ ಅಗ್ರಿಕಲ್ಚರ್ ಸೇರಿಸ್ಬೇಕಂದ್ರೆ ಬಟ್ CET ಸಿಗಲಿಲ್ಲ, ವೆರಿ ಹೈ ರ್ಯಾಂಕಿಂಗ್ GK VK ಗೆ. GK VK ಬರ್ಬೇಕಂದ್ರೆ CET 100 ರ್ಯಾಂಕಿಂಗ್ ಒಳಗಡೆ ಬರಬೇಕು ಅಂದ್ರೆ ಮಾತ್ರ ಸಿಗುತ್ತೆ. ಅದರ ಅರ್ಥ ಕೃಷಿ ಅದಕ್ಕೆ ಖಂಡಿತವಾಗಿಯೂ ಇಟ್ ಇಸ್ ಎವರ್ ಗ್ರೀನ್, ಅದು ಯಾವಾಗ್ಲೂ ಇದ್ದೇ ಇರ್ತದೆ. ನಾವೀಗ ಸ್ವಾಮಿನಾಥನ್ ಅವರು ಹಸಿರು ಕ್ರಾಂತಿ ಮಾಡಿದ ನಂತರ ಭಿಕ್ಷೆಯನ್ನ ಬೆಳೆದಂತವ್ರು ನಾವೀಗ ಅನ್ನವನ್ನ ನೀಡತಕ್ಕಂತ ಶಕ್ತಿಯನ್ನ ಕೊಟ್ಟಿದೆ ಅಂತಂದ್ರೆ ಅದು ಕೃಷಿಯಲ್ಲಿ ಮಾತ್ರ ಸಾಧ್ಯ. ನಮ್ಮಲ್ಲಿ ಏನು ಒಂದು ಅಪನಂಬಿಕೆ ಇದೆ ಅಂದ್ರೆ ಕೃಷಿಯಲ್ಲಿ ತೊಡಸ್ಕೊಂಡಂತವನು ಅವನಿಗೆ ಸಮಾಜದಲ್ಲಿ ಇದು ಇಲ್ಲ, ಅವನು ಯಾವಾಗ್ಲೂ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಾನೆ ಅಂತ. ಅದು ತಪ್ಪು. ಆಕ್ಚುಲಿ ಯಾರು ಸೋಂಬೇರಿ ಇರ್ತಾನೋ, ಯಾರು ದುಡಿಯಕ್ಕಾಗಲ್ವೋ ಅವನಿಗೆ ಆರ್ಥಿಕ ಸಂಕಷ್ಟ ಇದೆ. ನಾನು ಎಂತೆಂಥ ಪ್ರೋಗ್ರೆಸಿವ್ ಫಾರ್ಮರ್ ನೋಡಿದ್ದೀನಿ, 4-5 ಎಕರೆದಲ್ಲಿ ಮಲ್ಟಿಪಲ್ ಕ್ರಾಪಿಂಗ್. ಕೆಲವು ರೈತರು ಹೇಳಿದ್ರು ಕ್ರಾಪ್ ಡೈವರ್ಸಿಫಿಕೇಶನ್ ಆಗಬೇಕು ಅಂತಕ್ಕಂಥ ಹಂತದ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇದ್ದೇವೆ. ಈಗ 1 or 2 ಕ್ರಾಪ್ಸ್ ಚಾಮರಾಜನಗರ ಹಾಸನಕ್ಕೆ ಯಾವ ಸೂಟ್ ಆಗ್ತವೋ ಅಂತಕ್ಕಂಥದ್ದನ್ನ ನಾವೀಗ ಆಲ್ರೆಡಿ ಕೃಷಿ ಬೆಳೆದಲ್ಲಿ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ನ ನಾವು ಇದನ್ನು ಮಾಡ್ತೀವಿ. ಮತ್ತಿನ್ನೊಂದು ವಿಚಾರ ಅಂದರೆ ಸಮಗ್ರ ಕೃಷಿಯ ಬಗ್ಗೆ ನಾವು ಸ್ವಲ್ಪ ಚಿಂತನೆಯನ್ನು ಹರಿಸಬೇಕಾಗಿದೆ. ಆ ಸಮಗ್ರ ಕೃಷಿ ಈಗ ಸರ್ ಹೇಳಿದರು ನಾವು ಜಾನುವಾರುಗಳನ್ನ ಇಟ್ಟುಕೊಂಡು ಅದರ ಸಗಣಿ ಗೊಬ್ಬರ ಮಾಡಿಕೊಂಡು ನಾವು ಇದನ್ನು ಮಾಡ್ತಾ ಇದ್ದೀವಿ, ಬಟ್ ಈಗ ಬಹಳಷ್ಟು ಕಡಿಮೆ ಆಗಿದೆ. ನನ್ನ ಒಂದು 25-26 ವರ್ಷದ ವಿಜ್ಞಾನಿ ಅನುಭವದಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ಅಥವಾ ತಿಳ್ಕೊಂಡಿದ್ದೀನಿ ಅಂದರೆ ವಿಜ್ಞಾನಿಗಳಿಗೆ ಎಷ್ಟು ಜ್ಞಾನ ಇರ್ತದೋ ಕೆಲವೊಂದು ಸೈಂಟಿಫಿಕ್ ನಾಲೆಜ್ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಕೆಲವು ರೈತರಲ್ಲಿ ಅದಕ್ಕಿಂತ ಜಾಸ್ತಿ ಜ್ಞಾನ ಇರುತ್ತೆ. ನಾನು ನೋಡಿದ್ದೀನಿ ಪ್ರಗತಿಪರ ರೈತರಲ್ಲಿ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅಂತ ತಿಳ್ಕೊಂಡಂಥ ವಿಷಯಗಳನ್ನ ಬೇರೆ ಸ್ನೇಹಿತರಿಗೆ ಅಲ್ಲೇ ಹಳ್ಳಿಯಲ್ಲಿ ಬೇರೆ ರೈತರಿಗೆ ಅದನ್ನ ಹಂಚಿದ್ರೆ ಅದರ ಪ್ರಯೋಜನ ಆಗ್ತದೆ. ನಮ್ಮ ವಿದ್ಯಾಶಂಕರ್ ಅವರು ಹೇಳಿದರು ಯಾವುದೂ ಸಣ್ಣದಲ್ಲ, ಯಾವುದೂ ದೊಡ್ಡದಲ್ಲ, ತಂತ್ರಜ್ಞಾನ ತಂತ್ರಜ್ಞಾನನೇ, ಅದು ದೊಡ್ಡದು ಸಣ್ಣದು ಅಂತಕ್ಕಂಥದ್ದನ್ನು ನಾವು ಆ ಥರ ಯೋಚನೆ ಮಾಡೋದು ಬೇಡ. ತಂತ್ರಜ್ಞಾನ ಯಾವುದೇ ಇರಲಿ, ಆ ಹೊಸತನ ಏನಿರ್ತದೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನು ಮಾಡಿ ಎಲ್ಲವೂ ಗೊತ್ತಿದೆ ಎಂಬ ಮನೋಭಾವನೆಯನ್ನು ನಾವು ತೆಗೆದ್ರೆ ಮಾತ್ರ ಆಗ್ತದೆ. ವಿ ಆರ್ ಸ್ಟಾರ್ಟಿಂಗ್ ಅಗ್ರಿ ಇನ್ನೋವೇಷನ್ ಸೆಂಟರ್ ಸಿಸೀಡ್ ಅಂತ, ಅದರಲ್ಲಿ ಸೆಂಟರ್ ಫಾರ್ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತ. ಅದರಲ್ಲಿ ಏನು ಈಗ ಯುವಕರಿಗೆ ಮತ್ತೆ ಕೆಲವು ರೈತರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಕೆಪಾಸಿಟಿ ಬಿಲ್ಡಿಂಗ್, ಕೆಲವೊಂದು ವಿಷಯಗಳನ್ನ, ಈಗ ಅಣಬೆ ಯಾವ ರೀತಿ, ಅಜೋಲಾ ಯಾವ ರೀತಿ ಬೆಳಿಬಹುದು ಆಯ್ತಾ, ಆ ಮಶ್ರೂಮ್ ಕಲ್ಟಿವೇಶನ್ ಯಾವ ರೀತಿ ಮಾಡಬಹುದು ಅಂತ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಕ್ಕಂಥ ಸೆಂಟರ್ನ ಕೂಡ ನಾವೀಗ ಆಲ್ರೆಡಿ ಏನು ಅದಕ್ಕೆ ಮೀಟಿಂಗ್ ಆಗಿದೆ, ಅದಕ್ಕೆ ಜಾಗವನ್ನು ಹುಡುಕಿದೀವಿ, ಅದನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಿಂದ ಎಲ್ಲ ಕಡೆಯಿಂದ ನೀವು ಬಂದಿದ್ದೀರಿ ಮತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳು ಕೃಷಿ ರಂಗ ಒಬ್ಬ ರೈತ